ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ. ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ, ಮಾನವೀಯತೆ ಮರೆಯದಿರಿ. ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ. ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ. ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ. ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ. ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ. ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ. ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ. ಆಕಾಶವಾಣಿ ವಿಜಯಪುರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಬಸಣ್ಣ, ಬಿರುಗಾಳಿಯಲ್ಲಿ ನಿನ್ನ ದ್ರಾಕ್ಷ ತೋಟ ಹ್ಯಾಂಗ ಇದ್ದಂಗ ಐತಿ ನೋಡು. ನಮ್ಮ ಮುತ್ಯ ದ್ರಾಕ್ಷ ಹಂದ್ರಕ ಮಹಾವೀರ್ ಸ್ಟೀಲ್ ಬಳಸಿದ್ದ, ಬಾಳ ಗಟ್ಟಿ ಮುಟ್ಟ ಐತಿ ನೋಡು. ಅದಕ್ಕ ಎಷ್ಟು ತೆಲಿ ಹೋದ್ರು ಚಿಂತಿನೇ ಇಲ್ಲ. ದ್ರಾಕ್ಷಿ ತೋಟಕ್ಕಾಗಿ ಆಂಗಲ್ ಫ್ಲಾಟ್ ಹಾಗೂ ಚನಲ್ ನಮಗ ಬೇಕಾದ ಸೈಜ್ ನಲ್ಲಿ ಸಿಗ್ತಾವ. ಮಹಾವೀರ್ ಸ್ಟೀಲ್, ಇನ್ನೊಂದು ಮತ್ತೊಂದು ಯಾವುದು ಬೇಡ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡುಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು ಮುಂದೆ, ಭುಜಬಲದಿಂದ ಬಾವಿ ತೋಡಿ ಗಂಗೆಯನ್ನು ಉಕ್ಕಿಸಿದ ಬೀದರ್ ಜಿಲ್ಲೆ ಔರಾದ್ ತಾಲೂಕು ಕೌಟಾಬಿ ಗ್ರಾಮದ ಸೂರ್ಯಕಾಂತ್ ಪ್ರಭು ಕೋಳಿ ಅವರ ಅನುಭವ ಕುರಿತು ಮಾತುಕತೆ. ಇವರನ್ನ ಮಾತನಾಡಿಸುತ್ತಾರೆ ಡಾ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಒಂದು ಅದ್ಭುತವಾದಂತಹ ಸಾಧನೆಯ ಕಥೆಯನ್ನ ಕೇಳೋಣ, ಅನುಭವವನ್ನ ಕೇಳೋಣ. ಬೀದರ್ ಜಿಲ್ಲೆ ಔರಾದ್ ತಾಲೂಕು ಕೌಠಾಬಿ ಗ್ರಾಮದ ಒಬ್ಬ ಯುವ ರೈತ, ಅದು ಕೂಡ ಇಂಜಿನಿಯರಿಂಗ್ ಕಲಿತಂತಹ ರೈತ, ತಮ್ಮ ಎಲ್ಲಾ ಕೆಲಸಗಳನ್ನು ಬದಿಗಿಟ್ಟು ಕೃಷಿಗೆ ಬಂದಂತಹ ಯುವಕ, ಅವರ ಸಾಧನೆಯ ಬಗ್ಗೆ ಇವತ್ತು ನಾವು ಪರಿಚಯ ಮಾಡಿಕೊಳ್ಳೋಣ. ಸೂರ್ಯಕಾಂತ್ ಪ್ರಭು ಕೋಳಿ ಅವರು ವಿಶೇಷವಾದಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಅವರ ಯಶೋಗಾಥೆಯನ್ನ ತಮಗೆಲ್ಲ ಕೇಳಿಸಬೇಕು ಅಂತ ಹೇಳಿ ಅನಿಸ್ತು. ಅದಕ್ಕೆ ನಾವು ಅವರನ್ನ ಮಾತಾಡಿಸಿದ್ವಿ. ಅವರು ತಮ್ಮ ಬಹಳ ಸಣ್ಣ ಹೊಲದೊಳಗೆ ಕೇವಲ ಒಂದೂವರೆ ಎಕರೆ ಇರುವಂತಹ ಜಮೀನಿನೊಳಗೆ ಒಂದು ಬಾವಿಯನ್ನ ತೆಗೆದು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರ ಬಾವಿ ಒಳಗೆ ನೀರು ಕೂಡ ಉಕ್ಕಿದೆ. ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಬಹುಶಃ ಈ ಒಂದು ಕತೆ ಅನುಭವ ತಮಗೆ ಪ್ರೇರಣೆ ನೀಡಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಸೂರ್ಯಕಾಂತ್ ಅವರೇ, ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಾವು ಬಾವಿ ತೆಗೆದು ಎಲ್ಲರಿಗೂ ಒಂದು ಪ್ರೇರಣೆ ನೀಡಿದ್ದೀರಿ, ಸ್ಫೂರ್ತಿಯಾಗಿದ್ದೀರಿ. ವಿಶೇಷವಾಗಿ ನಮ್ಮ ರೈತರು ನೀರಿನ ಸಲುವಾಗಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆಯನ್ನ ತಾವು ತೋರಿಸಿದ್ದೀರಿ, ಸಾಕ್ಷಿಯನ್ನ ತೋರಿಸಿದ್ದೀರಿ. ಯಾಕೆ ಬಾವಿ ತೆಗಿಬೇಕು ಅಂತ ಅನಿಸ್ತದೆ ತಮಗೆ? ಸರ್, ನಾನು ಮೊದಲ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದೀನಿ ಸರ್. ಎಲ್ಲಾ ಕಡೆ ನೋಡಿದೀನಿ. ಮೊದಲಿನಿಂದಲೂ ನನಗೆ ಹೊಲದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಸರ್. ಅದ್ರ ಸಲುವಾಗಿ ಏನಾರ ಒಂದ್ ಮಾಡ್ಬೇಕಂತ ಹೇಳಿ ಆಸೆ ಇತ್ರಿ. ಅದ್ರ ಜೊತೆಗೆ ಇಂಜಿನಿಯರಿಂಗ್ ಮಾಡಿದೆ ಸರ್. ಇಂಜಿನಿಯರಿಂಗ್ ಮಾಡಿ ಒಂದ್ ಸ್ವಲ್ಪ ಜಾಬ್ ಮಾಡಿದೆ ಸರ್. ಆದ್ಮೇಲೆ ಎಂಟೆಕ್ ಮಾಡಿದೆ. ಅಲ್ಲಿ ಒಂದ್ ವರ್ಷ ಎರಡ್ ವರ್ಷ ಜಾಬ್ ಮಾಡಿದೆ ಸರ್. ಅಲ್ಲಿ ನಂಗೆ ಇದು ಆಗಿಲ್ಲ ಸರ್. ಪುನಃ ಹಳ್ಳಿಗೆ ಬಂದು ಬೋರ್ವೆಲ್ ಇಂದ ಏನೋ ಇದು ಅನ್ಸಿಲ್ಲ ಸರ್. ಒಂದ್ ಸ್ವಲ್ಪ ಜಾಸ್ತಿ ತೆಗೆದ್ರೆ ನೀರ್ ಬರುತ್ತದಂತ ಒಂದ್ ಅನುಭವದಿಂದ ಏನ್ ಮಾಡಿದೆ ಸರ್, ಒಂದ್ ಸ್ಟ್ರೇಟ್ 30 ಅಗಲ 40 ಈ ತರ ಮಾಡಿ ಡೀಪ್ ಒಂದ್ 14 ಫೀಟ್ ತೆಗೆದೀನಿ ಸರ್. ಅದಕ್ಕೊಂದ್ 5 ತಿಂಗಳು ಟೈಮ್ ತಗೊಂಡಿನಿ ಸರ್. 5 ತಿಂಗಳು? ಹಾ ರೀ, ಒಬ್ಬನೇ ಸರ್. ಯಾವಾಗ ಶುರು ಮಾಡಿದ್ದು? 21 ಜನವರಿ. ಇಪ್ಪತ್ತೊಂದರ ಜನವರಿಯಿಂದ ಶುರು ಮಾಡಿದ್ರಿ? ಹಾ, ಜನವರಿಯಿಂದ ಮಾಡಿದೀನಿ ಸರ್. ನೀರು ಮೇ ತಿಂಗಳಲ್ಲೇ ಬಂತು ಸರ್. ಒಂದ್ ಸ್ವಲ್ಪ ಬಂದಿತ್ತು ಸರ್, ಆಮೇಲೆ ಫುಲ್ ಆಗ್ಬಿಡ್ತು ಸರ್. ಡೀಪ್ 14 ಫೀಟ್ ಆದಂಗ ಅದು ಫುಲ್ 5 ತಿಂಗಳದಾಗ ಕೆಲಸ ಮಾಡಿನಿ ಸರ್ ಒಬ್ಬನೇ ರೀ. ಆ ಟೈಮ್ ನೊಳಗೆ ನಿಮ್ದು ದಿನಚರಿ ಹೆಂಗಿರ್ತಿತ್ತು? ಯಾವಾಗ ಯಾವಾಗ ನೀವು ಅದಕ್ಕೆ ತೋಡುವಂತ ಒಂದ್ ಕೆಲಸ ಮಾಡ್ತಾ ಇದ್ರಿ? ಏನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದು? ಬೇಸಿಗೆ ಬಿಸಿಲಲ್ಲ ಸರ್, ಮುಂಜಾನೆ ಹೋಯ್ತದ ಸರ್. 6:30 ಗಂಟೆಗೆ ಹೋಗಿ 10 ತನಕ ಕೆಲಸ ಮಾಡಿದ್ರಿ. ಮತ್ತೆ ಆಮೇಲೆ ಮನೆಗೆ ಬರೋದ್ರಿ. ಮನೆಗೆ ಬಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನ 2 ಮತ್ತೆ 6:30 ತನಕ ಮಾಡ್ಬಾರದು ಸರ್. ಈ ತರ ಮತ್ತೆ ಡೈಲಿ ಫುಲ್ ಟೈಮ್ ಅದಕ್ಕೆ ಕೊಟ್ಟಿನಿ ಸರ್. ಪ್ರತಿ ದಿವಸ ಹಿಂಗೆ ಮಾಡ್ತಾ ಇದ್ರಿ? ಪ್ರತಿ ದಿವಸ ಸರ್, ಎವ್ರಿ ಡೇ. ಜನವರಿ ಯಾವಾಗಿಂದ ಶುರು ಮಾಡಿದ್ರಿ ನೀವು? ಜನವರಿ 10-12 ಸ್ಟಾರ್ಟ್ ಮಾಡಿನಿ ಸರ್. ಯಾಕಂದ್ರೆ ನಮಗೆ ಏನೋ ಒಂದ್ ಅನಿಸ್ ಸರ್, ಇಲ್ಲಿ ನೀರ್ ಬರ್ಬೋದು. ಯಾಕಂದ್ರೆ ಈಗ ಎಲ್ಲರೂ ಏನ್ ಮಾಡ್ತಾರೆ ಸರ್, ಕಾನ್ಫಿಡೆಂಟ್ ಇರಲ್ಲ ಸರ್. ನನಗೊಂದ್ ಅನಿಸ್ ಸರ್, ಈ ತೆಗ್ಗು ಒಂದ್ ಕಡೆ ತೆಗ್ಗಿತ್ತು ಸರ್. ಅಲ್ಲಿ ಹಿಂದಕ್ಕಿಂತ ಮುತ್ತೈದರೆಲ್ಲ ಹೇಳ್ತಿದ್ರಲ್ಲ ಸರ್, ತೆಗ್ಗಿಗೆ ನೀರ್ ಬರ್ತಾವ ಅಂತೇಳಿ. ಅದು ಒಂದೇ ನನಗೊಂದ್ ತಲೆಗಿತ್ತು ಸರ್. ಈಗ ಎಲ್ಲರ ಕಡೆ ಇರ್ತದ ಸರ್, ಒಂದೊಂದ್ ಕಡೆ ಮೂಲಿಗೆ ಅಲ್ಲಿ ಇಲ್ಲಿ ಇದೇ ಇರ್ತದಲ್ಲ ಸರ್ ತೆಗ್ಗು. ಆ ಕಡೆ ಬರ್ಬೋದಂತೇಳಿ ಒಂದ್ ಸ್ವಲ್ಪ ಜಾಸ್ತಿ ಇಲ್ಲಿ ಲೆಂತ್ ತಗೊಂಡ್ರೆ ಏನಾಯ್ತದ, ಒಂದ್ ಕಡೆ ಇಲ್ಲ ಒಂದ್ ಕಡೆ ಬರ್ಬೋದ ಅಂತೇಳಿ ಆ ಬೇಸಸ್ ಮೇಲೆ ನಾ ಕೆದ್ರಿನ್ ಸರ್. ಅಂದ್ರೆ ಅಲ್ಲಿ ಫುಲ್ ಕಲ್ಲಿತ್ತು ಸರ್, ಜೆಸಿಪಿಲಿಂದ ಆಗಲ್ ಕೆಲಸ ಆಯ್ತು ಸರ್. ಅದು ಹಂಗಾಗಿ ನಾನೇ ಗುಸಿ ಫೌಡಿ ಬುಟ್ಟಿಲಿಂದ ಸರ್ ಸೆಂಟರ್ದಾಗ ವಾಲ್ ಹಾಕಿ ಕಲ್ ತೆಗ್ದೀನಿ ಸರ್. ಬೇರೆ ಏನು ಉಪಕರಣ ಉಪಯೋಗ ಮಾಡಿಲ್ಲ ನೀವು? ಏನು ಇಲ್ಲ ಸರ್, ಒಬ್ಬನೇ ಸರ್. ನಮ್ಮ ಊರಲ್ಲಿ ಎಲ್ಲರಿಗೂ ಗೊತ್ತಿದೆ ಸರ್, ಎಲ್ಲರೂ ಹುಚ್ಚ ಹುಚ್ಚಿದ್ರು ಸರ್. ಸ್ಟಾರ್ಟಿಂಗ್ ತೆರಿಗೆ ಕಳ್ಸ್ಕೊಂಡಿಲ್ರಿ, ಬಿಟ್ಟಿಲ್ಲ ಸರ್. ಯಾಕಂದ್ರ ನಾವು ಎಲ್ಲ ಕಡೆ ತಿರುಗಿ ಬಂದೇವ ಸರ್, ಸಿಟಿ ಜೀವನ ಬೇಸರ ಆಗಿತ್ರಿ. ಆ ಏರಿಯಾದಾಗ ಒಟ್ಟ ನೀರಿಲ್ಲ ಸರ್, ಅಲ್ಲಿ ಜನರಿಗೆ ಗೊತ್ತೇ ಅದಲ್ಲ ಸರ್ ನಮ್ಮಲ್ಲಿ. ಅದೇನದ ಸರ್, ನನಗೊಂದು ಕಾನ್ಫಿಡೆಂಟ್ ಇತ್ತು ಸರ್, ಕಂಪಲ್ಸರಿ ಬಂದೇ ಬರ್ತದ ತೆಗ್ಗು. ಇದೆ ಈಗ ಎಲ್ಲರ ಕಡೆ ಇರ್ತದಲ್ಲ ಸರ್ ಆಲ್ಮೋಸ್ಟ್ ಆಗಿ. ಬರೋಬರಿ, ಈಗ ಒಂದ್ ಸ್ವಲ್ಪ ಜಾಸ್ತಿ ಲೆಂತ್ ತಗೊಂಡ್ರೆ ಏನಂತಂದ್ರೆ ಅಲ್ಲಿ ನೀರ್ ಬರ್ಬೋದು ಅಂತ ನಂಗೆ ಒಂದ್ ಭರವಸೆ ಇತ್ತು ಸರ್. ಹಂಗಾಗಿ ಈಗ ಬೋರ್ವೆಲ್ ಏನ್ ಸರ್, ಒಂದ್ 6-7 ಪೈಪ್ ಇರ್ತದೆ ಸರ್ ರೌಂಡ್ ಫಿಗರ್ ನಾನು ಹೇಳಿದ ಪ್ರಕಾರ. ಅದಿಷ್ಟರಲ್ಲೇ ಮಿಸ್ ಆದ್ರೂ ಇದೇನ್ ಜಾಸ್ತಿ ಲೆಂತ್ ಇರ್ತದೆ ಸರ್, ಒಂದ್ ಕಡೆ ಎಲ್ಲ ಒಂದ್ ಕಡೆಯಿಂದ ನೀರ್ ಬಂದೇ ಬರ್ತದ ಅಂತ ಒಂದ್ ಕಾನ್ಫಿಡೆಂಟ್ಲಿ ನಾ ಕೆದ್ರಿನಿ ಸರ್. ಅಂದ್ರೆ ವಿಸ್ತಾರ ಬಹಳ ಇರ್ತದ ಬಾವಿದು, ಅಲ್ಲಿ ಬೇಕಾದಂಗ ನೀರ್ ಹತ್ತಬಹುದು ಅಂತ ಹೇಳಿ ನಿಮ್ಗೆ ಅನಿಸಿತ್ತು? ಸರ್ 14 ಫೀಟ್ಗೆ ನೀರ್ ಬಂದ ಸರ್. ಅಡ್ಡಿಲ್ಲ, ಈಗ ನಿಮಗ ಬಹಳಷ್ಟು ಆತ್ಮವಿಶ್ವಾಸ ಇರಬೇಕು ಅದರ ಮೇಲೆ. ಯಾಕಪ್ಪ ಅಂತಂದ್ರ, ನೀರ್ ಬರ್ತದೋ ಇಲ್ಲೋ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ನಾವು ಆತಂಕಿತರಾಗಿರ್ತೀವಿ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಹೆಂಗಪ್ಪ ಅನ್ನುವಂತಹ ವಿಚಾರಗಳು ಕೂಡ ಬಂದಿರಬಹುದು ನಿಮಗ. ಇಲ್ಲ ಸರ್, ಯಾಕಂದ್ರೆ ಮ್ಯಾಕ್ಸಿಮಮ್ ಸರ್ ಯಾವುದೇ ಬಾವಿ ನೋಡ್ ಸರ್ ಕಂಪಲ್ಸರಿ ನೀರ್ ಬಂದೇ ಬರ್ತದೆ ಸರ್, ದೂರಿನ ನೀರ್ ಬರ್ತದೆ ಸರ್. ಅವತ್ತು ರೈತರು ಒಂದ್ ಸ್ವಲ್ಪ ತಲೆಗಿಟ್ಕೋಬೇಕು ಸರ್. ಯಾಕಂದ್ರೆ ಇವತ್ತಿನ ಜನರೇಷನ್ ದಾಗ ಏನಾಗಿದ್ರೆ ಬೋರ್ವೆಲ್ ಒಂದೇ ಇಷ್ಟು ಹೊಡೆದ್ರು ಬಂದ್ರು ಬರ್ತದ ಇಲ್ಲ ಆ ರೀತಿ ಇಲ್ಲ ಸರ್, ಬಾವಿದಾಗ ಬಂದೇ ಬರ್ತದೆ ಸರ್, ಕಾನ್ಫಿಡೆಂಟ್ ಅದ ಸರ್. ಅಡ್ಡಿಲ್ಲ, ಅಂದ್ರೆ ನೀರ್ ಹತ್ತಬೇಕು, ನೀರ್ ಇರಬೇಕು, ನೀರಿಂದ ಒಂದು ಅಂತರ್ಜಲ ನಿಮ್ಮಲ್ಲಿ ಅಲ್ಲಿ ಇರಬೇಕು ಅಂದ್ರೆ ಅದು ಬರ್ತದೆ. ಮತ್ತೆ ಸುತ್ತಮುತ್ತಲ ಎಲ್ಲೂ ನೀರ್ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು ಸರ್? ಬೇರೆ ಕಡೆ ಸರ್, ಬೇರೆ ಕಡೆ ಅಂದ್ರೆ ಅವ್ರು ಬೋರ್ವೆಲ್ ಹೊರತು ನೋಡಿದಾರೆ ಸರ್. ಈಗ ಬೋರ್ವೆಲ್ ಅದು ಪೈಪ್ ಎಷ್ಟಿರ್ತದ ಸರ್? ಒಂದ್ 5-6 ಇರ್ಬೋದು ಸರ್. ಹೌದು. ಅಷ್ಟರಲ್ಲಿ ಬಂದ್ರೆ ಬಂತು, ಇಲ್ಲ ಅಂದ್ರೆ ಹೋಯ್ತು ಸರ್. ಇದು ಲೆಂತ್ ಜಾಸ್ತಿ ಇರ್ತದೆ ಸರ್ ಎರಡು ಕಡೆ. ಹಂಗಾಗಿ ಒಂದ್ ಕಡೆ ಇಲ್ಲ ಒಂದ್ ಕಡೆ ಹತ್ಬೋದು ಅಂತೇಳಿ ಒಂದ್ ಭರವಸೆ ನೋಡಿದೀನಿ ಸರ್. ಹೌದಾ? ಮತ್ ಇದು ಗಾರಿ ಏನದ ಸರ್, ಇದು ಬಾವಿ ಸರ್, ದೂರ ದೂರಿನ ನೀರ್ ಎಳ್ಕದ ಸರ್. ಜಾಸ್ತಿ ಲೆಂತ್ ಇರ್ತದ ಸರ್ ಎಲ್ಲ ಕಡೆಯಿಂದ. ದೂರದಿಂದ ಯಾರೇ ಒಂದ್ ವೇಳೆ ಹೊಲದಲ್ಲಿ ನೀರ್ ಬಿಟ್ಟರು ಬರ್ಬೋದು ಅಂತೇಳಿ ನನಗೊಂದು ಕಾನ್ಫಿಡೆಂಟ್ಲಿ ಕೆದ್ರಿ ಸರ್. ಜನವರಿ 10-11 ನೀವು ಶುರು ಮಾಡಿರಿ. ಯಾವ ದಿವಸ ನಿಮಗ ನೀರ್ ಬಿತ್ತು ಮೇ ತಿಂಗಳಲ್ಲಿ? ಮೇ ತಿಂಗಳಲ್ಲಿ ಎಂಡಿಗ್ ಬಂತು ಸರ್, ಡೇಟ್ ಅಷ್ಟು ನೆನಪಿಲ್ಲ ಸರ್ ನನಗೆ. ಬಂತು ಸರ್, ಇನ್ನೊಂದ್ 5-6 ದಿವಸ ಇತ್ತು ಸರ್. ನೀರು ಒಂದ್ ಸ್ವಲ್ಪ ಜನ್ಲಕ್ ಸ್ಟಾರ್ಟ್ ಆಯ್ತು ಸರ್. ಮೊದ್ಲಿನೇ ಒಂದ್ 10 ಫೀಟ್ ಆದ್ಮೇಲೆ ಕೆಸರ್ ಬಂತು ಸರ್. ಹಂಗೆ ತಕ್ಕೋದೆ ಸರ್, ಮುಂದೇನಾಯ್ತು ಸರ್, ಫುಲ್ ಮೊಸರು ಕೆಸರಲ್ಲಿ ಬರ್ತದಲ್ಲ ಸರ್, ಅದೇ ತರ ಬಂತು ಸರ್. ಲಾಸ್ಟ್ ಏನಾಯ್ತು, ನೀರು ಜನ್ಲಕ್ ಸ್ಟಾರ್ಟ್ ಆಯ್ತು ಸರ್ ಒಂದ್ ಕಡೆ ಎಂಡಿಗ್ರಿ. ನನಗ ಹಂಗೆ ತೆಗಿತಾ ಹೋದ ಸರ್, ಬೆಳಗಂದಾಗ ಪೂರಾ ಫುಲ್ ಆಯ್ತು ಸರ್ ಅಲ್ಲಿ. ಒಂದ್ ರಾತ್ರಿ ಒಳಗೆ ಸಾಮಾನ್ಯ ಎಲ್ಲ ಕೆದರೋ ಎಲ್ಲ ಒಳಗೆ ಇದ್ದು ಸರ್, ಹಂಗೆ ಮುಚ್ಚೋಗ್ಯವ ಸರ್. ಓಹೋ, ಒಂದ್ ರಾತ್ರಿ ಒಳಗೆ ಎಲ್ಲ ಫುಲ್ ಆಗಿಬಿಡ್ತು ನೀರು? ಹಾ ರೀ ಸರ್, ಹಾ ರೀ. ಎವ್ರಿ ಡೇ ಅಲ್ಲಿ ಇಟ್ ಬರ್ತದ ಸರ್, ನಾ ಕೆಲಸ ಮಾಡಿ ಸಾಯಂಕಾಲ 2 ಕಿಲೋಮೀಟರ್ ದೂರ ಸರ್ ನನ್ ಮನೆ. ಮನೆಗೆ ಒಯ್ದು ತರದಕ್ಕಂತ ಅಲ್ಲೇ ಮುಚ್ಚಿಟ್ಟು ಬರ್ತದ ಸರ್, ಅದು ಕಲ್ಲಾಗ ಇಟ್ಟಿದ್ದಾರೆ, ಹಂಗೆ ಮುಚ್ಚೋಗಿತ್ತು ಸರ್. ನೀರು ಬರೋದಕ್ಕೆ ಶುರು ಆದ ನಂತರ ಮತ್ತೆ ನೀವು ಹೇಳಿದ್ರಲ್ಲ ಬೆಳಗಾನ ಎಲ್ಲ ನೀರ್ ಬಂದು ಬಾವಿ ತುಂಬಿ ಹೋಯ್ತು ಅಂತೇಳಿ, ಅದನ್ನ ನೋಡಿ ನಿಮ್ಗೆ ಹೆಂಗ ಅನಿಸ್ತಾ ಇತ್ತು? ಫುಲ್ ಖುಷಿ ಆಯ್ತು ಸರ್, ಯಾಕಂದ್ರೆ ಕಷ್ಟಪಟ್ಟಿದ್ಕ ಒಂದ್ ಸ್ವಲ್ಪ ದೇವ್ರ ಒಂದ್ ಕಣ್ ತೆರೆದಂಗ ಅನುಭವನ ಸರ್. ಹೌದು. ಹಾ ರೀ, ಈಗ ಏನದ ಸರ್, ಆ ನೀರೆಲ್ಲ ಫುಲ್ ಆಜುಬಾಜು ಎಲ್ಲರಿಗೆ ಮದ್ದಿಗಾಗ್ಲಿ ಕುಡಿಲಕ್ಕಾಗ್ಲಿ ಹಕ್ಕಿಗಳು ಪ್ರಾಣಿ ಎಲ್ಲಕ್ಕ ಹೆಲ್ಪ್ ಆಗ್ಲತ್ತ ಸರ್. ಹೌದಲ್ಲ. ಹಾ ರೀ, ಬಾವಿ ಅಳತಿ ಅಷ್ಟದ ಈಗ ಸದ್ಯಕ್ಕೆ? 35-40 ಇದೆ ಸರ್. 30-40 ಅಗಲ ಮತ್ತು ಉದ್ದ 14 ರೀ. 14 ಆಳ, 14 ಫೂಟ್. ನೀವು ಅಷ್ಟಕ್ಕೆ ಬಿಟ್ಟಿರಿ, 14 ಫೂಟ್ ನಂತರ ನೀವೇನ್ ಮತ್ತೆ ಕೆಳಗೆ ತೆಗೆದಿಲ್ಲ? ಮಾಡಿಲ್ಲ ಸರ್, ಯಾಕಂದ್ರೆ ನಾನು ಹೊತ್ಕೊಂಡ್ ಮೇಲೆ ಬರ್ಬೇಕಾದ್ರೆ ಆಗ್ಲಿ ಸರ್, ಒಂದ್ ಸ್ವಲ್ಪ ಇನ್ನೊಂದ್ ಒಳಗಡೆ ಉಳಿದಿದೆ ಸರ್, ಇನ್ನೊಂದ್ 10-12 ಟ್ರಾಕ್ಟರ್ ಇರ್ಬೋದು ಸರ್. ಯಾಕಂದ್ರೆ ಬುಟ್ಟಿಲ್ ಎತ್ಕೊಂಡ್ ಮೇಲೆ ಬರ್ಬೇಕಾದ್ರೆ ಅದಿಟ್ಟೆಲ್ಲ ತರ್ಲಕ್ ಆಗೋಲ್ಲ ಸರ್, ರೌಂಡ್ ಎಲ್ಲಾ ಕಡೆ ಫುಲ್ ಆಗಿತ್ತು ಸರ್ ಮಟೀರಿಯಲ್ ಒಳಗಿನ ತೆಗೆದಿದ್ದು. ನನಗ್ ಮ್ಯಾಲ್ ಬರ್ಲಕ್ ಆಗಿಲ್ಲ ಸರ್, ಸೆಂಟರ್ದಾಗ ಇಟ್ಬಿಟ್ಟಿನಿ ಸರ್ ಹಂಗೆ. ಎಲ್ಲಾ ಕಡೆ ನೀರಿದೆ ಸರ್, ಅದ್ರ ತರ್ಲಕ್ ಮ್ಯಾಲ್ ಹಿಂಗ್ ಸ್ಟೆಪ್ ಹತ್ತಿ ಮ್ಯಾಲ್ ತರ್ಬೇಕಾದ್ರೆ ಆಗ್ಲಿಲ್ಲ ಸರ್. ಕೆಳಗಿನ್ರಿ ಲಾಸ್ಟಿಗ್ ರೀ, ನಾ ಏನ್ ಮಾಡಿದೆ ಸರ್, ತೆಗೆದು ಅಲ್ಲೇ ಬಿಟ್ಟದು ಅಲ್ಲೇ, ಹಿಂಗಾಗಿ ಒಂದ್ ಸ್ವಲ್ಪ ಸೈಡಿಗೆ ಉಳಿದಿದೆ ಸರ್. ಅಂದ್ರೆ ವೈರ್ 4 ಕಡೆ ತೆಗೆದಿನಿ ಸರ್, ಅದು ತೆಗೆದಿದ ಮಟೀರಿಯಲ್ ಏನದ ಸರ್, ಮ್ಯಾಲ್ ಲಿಫ್ಟ್ ಮಾಡಕ್ಕಾಗಿಲ್ರಿ? ಆಗಿಲ್ಲ, ಲಿಫ್ಟ್ ಮಾಡೋದಕ್ಕಾಗಿಲ್ಲ. ಯಾಕಂದ್ರೆ 4 ಕಡೆ ಫುಲ್ ಒಂದ್ 100 ಮ್ಯಾಲ್ ಇರ್ಬೋದು ಸರ್ ಟ್ರ್ಯಾಕ್ಟರ್, ಅಷ್ಟು ಮಟೀರಿಯಲ್ ಬಿದ್ದಿದೆ ಸರ್. 5 ತಿಂಗಳ ಶ್ರಮ ನೀವು ಹಾಕಿರಿ, ಮತ್ತ ಏಕೋಭಾವದಿಂದ ಮಾಡಿರಿ, ಅಗದಿ ವಿಶ್ವಾಸ ಇಟ್ಟು ಮಾಡಿರಿ, ಇಲ್ಲ ನೀರ್ ಬಂದೇ ಬರ್ತದ ಅಂತ ಹೇಳಿ. ಅದ್ರ ಮೇಲೆ ಡಿಪೆಂಡ್ ಊದ್ ಮಾಡಿದ್ರಿ ಸರ್, ಬಂದೇ ಬರ್ತದ ಅಂತ ಒಂದ್ ಭರವಸೆದಿಂದ ಮಾಡಿದ್ರಿ ಸರ್. ಅಡ್ಡಿಲ್ಲ. ಈಗ ನೀವು ಶುರು ಮಾಡಿದಾಗ ಏನಂತ ಇದ್ರು ನಿಮಗೆ ಎಲ್ಲ ಜನರು? ಎಲ್ಲರೂ ಹುಚ್ಚಾರ ಸರ್, ಯಾಕಂದ್ರೆ ನಾನು ಇಷ್ಟ ಎಜುಕೇಶನ್ ಆಗಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತದೆ ಸರ್, ಅದು ಬಿಟ್ಟು ಬಂದು ಹಿಂಗ್ ಮಾತನಾದ್ರೆ ಇವನಿಗೆ ಏನೋ ಒಂದ್ ಕಡೆ ಹುಚ್ಚಿರ್ದಿರ್ಬೇಕಂತ. ಯಾಕಂದ್ರೆ ಸರ್ ಅಲ್ಲಿ ಒಂದೇ ಬೆಳೆ ಬರ್ತದೆ ಸರ್ ಆಲ್ಮೋಸ್ಟ್. ಹೌದು, ತೊಗರಿ ಸೋಯ ಹಾಕ್ತಾರಲ್ರಿ, ಅವ್ ಎರಡೇ ರೀ ಸರ್, ಅಂದ್ರೆ ಒಂದೇ ಬೆಳೆ ಇಲ್ಲ ಸರ್, ನೆಕ್ಸ್ಟ್ ಬೆಳೆ ಬರಲ್ರಿ ಅಲ್ಲಿ. ಅಂತ ಏನಿದಾಗ ಇವ ಮಾತನಂದ್ರೆ ಇವ್ನಿಗೆ ನೀರ್ ಬರಲ್ಲ ಎಂಬ ಭರವಸೆನೇ ರೀ ಎಲ್ರಿ. ಇವಾಗ ನೋಡಿ ಎಲ್ಲರೂ ಒಂದ್ ಸ್ವಲ್ಪ ಇದಾಗ್ಯದ್ರಿ. ಈಗ ನೀರ್ ಬಂತಲ್ಲ ನಿಮ್ಮ ಬಾವಿಗೆ, ಅವಾಗ ಜನರ ಪ್ರತಿಕ್ರಿಯೆ ಏನಿತ್ತಂತೀರಿ? ಇವಾಗ ಖುಷಿ ಸರ್ ಸರ್, ಯಾಕಂದ್ರೆ ಅವ್ರಿಗೆ ಒಂದ್ ಏನರ ಇದ್ದಿರ್ಬೇಕು ಸರ್, ಅವ್ರ ಮನಸ್ಸಲ್ಲಿ ಹಿಂಗ ಏನರ ಬರ್ತಿರ್ಬೋದು ಸರ್, ನಾವು ಏನರ ಇದ್ ಮಾಡ್ಬೇಕಂತೇಳಿ. ಯಾಕಂದ್ರ ಸರ್ ಅಲ್ಲಿ ಕುಡಿಲಕ್ ನೀರ್ ಸಿಗ್ತಿಲ್ಲ ಸರ್. ಇವಾಗ ಏನದ ಎಲ್ಲರಿಗ ಉಪಯೋಗ ಆಗ್ಲತ್ತದ್ರಿ, ಮತ್ತ ಒಂದ್ ರೀತಿಲಿ ನೋಡಿದ್ರೆ ನನಗೂ ಖುಷಿ ಆಗ್ಲತ್ತದ ಸರ್. ಯಾಕಂದ್ರ ಅಂತ ಏರಿಯಾದಾಗ ನಾವು ಹೋಗ್ಬೇಕಾದ್ರೆ ಮನ್ಲಿನೇ ನೀರ್ ತಗೊಂಡ್ ಹೋಗ್ಬೇಕು ಸರ್ ಕುಡಿಬೇಕಾದ್ರೆ. ಇವತ್ ಎಲ್ಲರೂ ನಮ್ಮಲ್ಲೇ ನೀರ್ ಐತಾರ್ರಿ ಕುಡ್ಲಕ್ ಅದು. ಮತ್ ನಾನು ಒಂದ್ 450 ತನ ಗಿಡ ಹಚ್ಚಿನಿ ಸರ್, ನಿಂಬು ಕರಿಬೇವು ಮತ್ತೆನದ ಅಂದ್ರ ಜಾಪಳ ಮಾವು ತೆಂಗು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ 18 ವೆರೈಟಿ ಹಚ್ಚಿನಿ ಸರ್ ಸೀತಾಫಲ. ಯಾವಾಗ ಹಚ್ಚಿರಿ ಇದನ್ನ? ಯಾವಾಗ ಹಚ್ಚಿರಿ? ನೀರ್ ಬಂದಿದ ಮೇಲೆ ಸರ್. ನೀರ್ ಬಂದ ಮೇಲೆ ಹಚ್ಚಿರಿ ನೀವು? ಮಳೆಗಾಲಕ್ಕೆ ರೀ, ಮಳೆಗಾಲ. ಜಾಪಳ ಹತ್ಲತ್ತದ ಸರ್, ಮಾವು ಹೂ ಬಿಟ್ಟಿದೆ ಸರ್, ಇವಾಗ ನುಗ್ಗಿ ಹೂ ಬಿಟ್ಟಿದೆ ಸರ್. ಎಲ್ಲಾ 2 ವರ್ಷದ ಗಿಡ ತಂದಿನಿ ಸರ್. ಈಗ ಎಷ್ಟು ಜಮೀನೊಳಗೆ ಇದನ್ನ ತೋಟ ಮಾಡ್ತಾ ಇದ್ದೀರಿ ನೀವು? ಇದು 1.5 ಎಕರೆ ಇದ್ರಿ ಸರ್. ಬರೀ 1.5 ಎಕರೆ ಜಮೀನ್ ಅದ ನಿಮಗೆ? ಹಾ ರೀ ಸರ್. 1.5 ಎಕರೆ ಜಮೀನೊಳಗೆ ನೀವು ಈಗಾಗಲೇ 450 ಗಿಡಗಳನ್ನ ಹಚ್ಚಿರಿ, ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಹಚ್ಚಿರಿ. ಇನ್ನೂ ಗಿಡ ಹಚ್ಬೇಕು ಸರ್, ಅದು ಹಾಫ್ ಆಗಿದೆ ಸರ್, ಏನೋ ಮಾಡ್ಬೇಕು ಸರ್, ಅದ್ರ ಜೊತೆಗೆ ಬೇರೆ ಏನೋ ಮಾಡ್ಬೇಕು ಅಂತ ವಿಚಾರ ಅದ ಸರ್. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮತ್ತೇನಾದ್ರು ಇವು ಹೈನುಗಾರಿಕೆ ಜಾಸ್ತಿ ಏನಲ್ಲ ಸರ್, ಒಂದ್ 500 ಕೋಳಿ ರೀ. ಅಂದ್ರೆ ಒಬ್ಬ ಮನುಷ್ಯ ಕೆಲಸ ಮಾಡಂಗ್ ಸರ್, ಬೇರೆ ಕಡೆ ನಾವು ದುಡಿತೀವಲ್ಲ ಸರ್, ಅದು ಸ್ಯಾಲ್ರಿ ಇಲ್ಲೇ ತಗೋಬೇಕಂತ ನನ್ನ ವಿಚಾರ. ಅಡ್ಡಿಲ್ಲ. ಒಂದ್ 500 ಕೋಳಿ ರೀ, ಮತ್ತೊಂದೇ 2 ಎಮ್ಮೆ ರೀ, ಒಂದ್ 10-12 ಆಡು, ಈ ತರ ಮಾಡಿ ಇಲ್ಲೇ ಏನ್ ಕೆದರಿದವಲ್ಲ ಸರ್ ಬಾವಿ, ಅದ್ರಾಗ ಮೀನ್ ಬಿಡ್ಬೇಕಂತ ವಿಚಾರ ಅದ ಸರ್. ಅಡ್ಡಿಲ್ಲ. ಸರ್ ಮತ್ ಇದು ಹಣ್ಣೆಲ್ಲ ಡಿಫ್ರೆಂಟ್ ವೆರೈಟೀಸ್ ಅಂತಂದ್ರೆ ಸೀಸನ್ ವೈಸ್ ಬಂತಂದ್ರೆ ಅದನ್ನು ಹೆಲ್ಪ್ ಆಯ್ತು ಸರ್. 50 ಮಾಡೋ ವಿಚಾರ ಸರ್ ಎಲ್ಲಾ ಹಣ್ಣಿನಗಳ. ಅದೇ ಬೇರೆ ಬೇರೆ ಸೀಸನ್ ಒಳಗೆ ಬೇರೆ ಬೇರೆ ಹಣ್ಣುಗಳು ಬಂದೇ ಬರ್ತಾವ ನಿಮಗೆ? ಈಗ ಬರ್ತಾವ ಸರ್, ಈಗ ಮಾವು ಬಂತ ಅನ್ಕೋರಿ, ಮತ್ ಬೇರೆ ಬರ್ತದೆ, ಹುಣಸೆ ಇದೆ ಸರ್, ಎಲ್ಲಾ ಜಾತಿದ ಹಣ್ಣು ಹಚ್ಚಿನಿ ಸರ್. ಯಾಕಂದ್ರೆ ಮಾವು ಒಂದೇ ಮಾಡ್ಕೊಂಡ್ರೆ ವರ್ಷಕ್ಕೊಂದ್ಸಲ ಬರ್ತದೆ ಸರ್. ಸೀಸನ್ ವೈಸ್ ಬಂತಂದ್ರೆ ರೈತರಿಗೆ ಏನಾಯ್ತು ಸರ್, ಅವ್ರ ಕೈ ತುಂಬಾ ದುಡ್ಡು ಬರ್ಬೋದು, ಒಂದ್ ಗಿಡಕ್ಕೆ 500 ಆದ್ರೂ 25,000 ಸ್ಯಾಲ್ರಿ ಬಂದಂಗ್ ಬರ್ತದೆ ಸರ್. ಮತ್ತೆ ಇವು ಸಸಿಗಳನ್ನ ನೀವು ಎಲ್ಲಿಂದ ತಂದ್ರಿ? ಯಾವ ಸಸಿಗಳದಾವ ನಿಮ್ ಕಡೆ, ಯಾವ ವೆರೈಟಿಗಳದಾವ? ಈಗ ಮಾವಿನ ಅಂತಂದ್ರಿ, ತಾವು ಮಾವಿನ ಸಸಿಗಳನ್ನ ಎಲ್ಲಿಂದ ತಂದ್ರಿ, ಅದರ ತಳಿ ಯಾವ್ದಾವ? ಚಳಿ ಇದು ನಾಲ್ಕ್ ತರ ಕೊಟ್ಟಿದ್ದಾರೆ ಸರ್ ಇಲ್ಲಿ ತಾಪಸ್ ಅಂತ ಹಿಂಗೆಲ್ಲ ಇಲ್ಲಿ ಇದ್ರಲ್ಲಿ ಚಂದ್ರಂಪಳ್ಳಿ ಅಂತ ಬರುತ್ತೆ ಸರ್ ಚಿಂಚೋಳಿ ತಾಲೂಕ ಅವ್ರ ಕಡೆಯಿಂದ ತಗೊಂಡ್ ಬಂದಿನಿ ಸರ್. ಸ್ಟಾರ್ಟಿಂಗ್ ಕೃಷಿ ಇಲಾಖೆ ಸರಿಯಾಗಿ ಇರ್ತದೆ ಅಂತ ಅವ್ರ ಕಡೆ ಹೋಗಿ ತಂದಿನಿ ಸರ್. ತೋಟಗಾರಿಕಾ ನರ್ಸರಿಯಿಂದ ತಂದಿರಿ ತಾವು? ಹಾ, ನರ್ಸರಿ ಅಂತ ತಂದಿನಿ ಸರ್. ಮತ್ತ ಅದ್ರ ಜೊತೆಗೆ ನಮ್ ಸುನಿಲ್ ಕುಮಾರ್ ಸರ್ ಅಂತ ಹೇಳಿ ಇಲ್ಲಿ ಜನೋಡದಲ್ಲಿ ಇದಾರೆ ಸರ್, ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದವರು. ಹಾ ಸರ್, ಹೆಡ್ ಅವರೇ ವಿಜ್ಞಾನಿ ಸರ್, ಸೀನಿಯರ್ ಸೈಂಟಿಸ್ಟ್ ಸರ್. ಅವರು ಒಂದ್ ಸ್ವಲ್ಪ ಐಡಿಯಾ ಕೊಟ್ಟರು ಸರ್, ಹಂಗಾಗ ಇಲ್ಲಿ ಬಂದು ತಗೊಂಡ್ ಹೋಗಿನಿ ಸರ್. ಈಗ ಏನು ಒಂದೂವರೆ ಎಕರೆ ಜಮೀನೊಳಗೆ ನೀವು ತೋಟ ಮಾಡ್ಬೇಕಂತೀರಿ ಅಥವಾ ಬೇರೆ ಬೇರೆ ಕೃಷಿ ಮಾಡ್ಬೇಕಂತೀರಿ, ಕೋಳಿ ಸಾಕಾಣಿಕೆ ಮತ್ತ ಬೇರೆ ಬೇರೆ ಹೈನುಗಾರಿಕೆ ಮಾಡ್ಬೇಕಂತಿರಲ್ಲ, ಈಗ ನೀರು ನಿಮಗ ಸಾಕಷ್ಟು ಆಗ್ಯದ ಅಂತ ಹೇಳಿ ಅನಿಸ್ತದ ತಮಗೆ ಸರ್? ಅದು ಸಾಕಷ್ಟು ಈಗ ಬೇಸಿಗೆ ಅದ ಸರ್, ಇವಾಗ ಏನದ ಸರ್ ಒಂದ್ 200-250 ಕೊಡತನ ನೀರು ಬರ್ತಾ ಇದೆ ಸರ್. ಅದು ಒಳಗ್ ಮಟೀರಿಯಲ್ ಬಿದ್ದಿದೆ ಸರ್, ಆ ಮಟೀರಿಯಲ್ ಒಂದ್ ಸ್ವಲ್ಪ ತಕೊಂಡೆ ಅಂದ್ರೆ ಫುಲ್ ನೀರ್ ಆಗ್ಬಿಡ್ತದೆ ಸರ್. ಆ ಟ್ಯೂಬ್ ಲೈಟ್ ನೀರ್ ಇದೆ ಸರ್ ಅಲ್ಲಿ, ನಾವು ದಿನ ಎಷ್ಟು ನೀರ್ ಮೇಲೆ ತರ್ತೇವ ಸರ್ ಅಷ್ಟು ನೀರ್ ಬಂದ್ಬಿಡ್ತದೆ ಸರ್. ಅವಾಗಿನ ಒಂದ್ ತಾಸಲ್ಲಿ ಸರ್ ನೀರ್ ಇದೆ ಸರ್, ಜಾಸ್ತಿ ನೀರೇ ಇದೆ. ಬಟ್ ಅದ್ರ ಒಳಗ್ ಮಟೀರಿಯಲ್ ಬಿದ್ದಿದೆ ಸರ್, ಆ ಮಟೀರಿಯಲ್ ಒಂದ್ ಸ್ವಲ್ಪ ಮೇಲ್ ಲಿಫ್ಟ್ ಮಾಡ್ಕೊಂಡ್ರೆ ಫುಲ್ ನೀರ್ ನಿಂತು ಬಿಡ್ತದೆ ಸರ್. ಒಂದ್ ಸೈಡ್ ಏನದ್ರಿ ನಾನು ಸ್ಟೆಪ್ ಮಾಡ್ಕೊಂಡಿನಿ ಸರ್, ನಾನು ಕೊಡದಿಂದ ಹಾಕದ್ ಸರ್ ಡೈಲಿ ನೀರ್. ರೀ ಸೂರ್ಯಕಾಂತ್ ಅವ್ರೆ, ಈಗ ನೀವು ಅದ್ರ ಒಳಗಿಂದ ಏನು ಮಣ್ಣು ಅದ ಅದನ್ನೆಲ್ಲ ತೆಗಿಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡಿರಿ ಸರಿ, ಅದನ್ನ ತೆಗೆದ್ರಪ್ಪ ಅಂತಂದ್ರೆ ನೀರಿನ ಒಂದು ಸಂಗ್ರಹ ಕೂಡ ಹೆಚ್ಚಿಗೆ ಆಗ್ತದೆ. ಆಮೇಲೆ ನೀರ್ ಬಂದ ನಂತರ ಒಂದ್ ಸ್ವಲ್ಪ ಜನರ ಮಾನಸಿಕ ಸ್ಥಿತಿ ಒಳಗೂ ಸಹಿತ ಬದಲಾವಣೆ ಆಗಿದ್ದನ್ನ ನೀವು ನೋಡಿದ್ರಿ ಸರ್. ಇವಾಗ ಆಗಿದೆ ಸರ್ 100%. ಈಗ ಮೊದ್ಲ ನೀವು ಒಬ್ಬರೇ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ನಿಮಗೆ ಯಾರಾದ್ರೂ ಇಲ್ಲ ನಾನು ಸಹಾಯ ಮಾಡ್ತೀನಿ ಮಾಡ್ತಾ ಇದ್ದೀರಪ್ಪ ನೀವು ಅನ್ನುವಂಥದ್ದು ಯಾರಾದ್ರೂ ನಿಮಗೆ? ಯಾರು ಸಹಾಯ ಮಾಡಿಲ್ಲ ಸರ್, ಆ ಸಮಯದಲ್ಲಿ ಎಲ್ಲರೂ ನನಗೆ ಹುಚ್ಚ ಅಂತ ಕರೆದಿದೆ ಸರ್. ಯಾರು ಸಹಾಯ ಮಾಡಲಿಲ್ಲ ನಿಮಗೆ? ಯಾರು ಮಾಡಿಲ್ಲ ಸರ್, ಎಲ್ಲರೂ ಇದೇನ್ ಮಾಡಿದ್ರೆ ಅಂತ ಹಿಂಗ್ ಟೀಕೆ ಮಾಡಿದಾರೆ ಸರ್, ನಾನು ತಲೆ ಕೆಡಿಸ್ಕೊಂಡಿಲ್ಲ ಸರ್. ಈಗ ನೀರ್ ಬಂದದಲ್ಲ, ನೀರ್ ಬಂದ ನಂತರ ನೀವು ಯಶಸ್ವಿ ಆದ್ರಿ, ನಿಮ್ಮ ಶ್ರಮ ಸಾರ್ಥಕ ಆಯ್ತು. ಆ ನಂತರ ಈಗೇನು ಕೆಲಸ ಉಳಿದದ ನೋಡ್ರಿ, ಬಾವಿ ಕೆಲಸ ಉಳಿದದ, ಅದನ್ನ ವಿಸ್ತರಣೆ ಮಾಡುವಂತದ್ದಾಗ್ಲಿ ಅಥವಾ ಒಳಗಿಂದ ಮಣ್ಣು ಹೊರಗೆ ತೆಗೆಯುವಂತದ್ದಾಗ್ಲಿ, ಈಗಿನ ಚಟುವಟಿಕೆಗಳಲ್ಲಿ ನಿಮಗೆ ಸಹಾಯ ಮಾಡ್ತೀನಿ ಅನ್ನುವಂತ ವಿಚಾರಕ್ಕೆ ಮುಂದೆ ಬಂದಾರಂತೀರಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸುತ್ತಮುತ್ತಿದ್ದವರು? ಇನ್ನೂ ಯಾರು ಬಂದಿಲ್ಲ ಸರ್ ಇಲ್ಲೇ ತನ. ಹೌದಾ? ಅಂದ್ರೆ ನಿಮ್ಮ ಬಲದ ಮೇಲೆ ನೀವು ಅದನ್ನೆಲ್ಲ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಒಂದು ವಿಚಾರ ಇದೆ ಸರ್. ಈಗ ಈ ಒಂದು ಪ್ರಯತ್ನದಿಂದ ಪ್ರೇರಿತರಾಗಿ ಬೇರೆಯವರು ಕೂಡ ಇಲ್ಲ ನಾವು ನಮ್ಮ ಹೊಲದೊಳಗೆ ಹೊಂಡಾರೆ ಮಾಡ್ಕೋತೀವಿ ಅಥವಾ ಹಿಂಗ ಬಾವಿಯರೆ ತಕ್ಕೋತೀವಿ ಅನ್ನುವಂಥದ್ದು ಏನಾದರೂ ಮನಸ್ಸಿನೊಳಗೆ ಬಂದಂತೀರಿ ವಿಶೇಷವಾಗಿ ಯುವಕರಿಗೆ? ನನ್ ತಿಳಿದ ಪ್ರಕಾರ ಬಂದದ ಅನಸ್ತದೆ ಸರ್, ಯಾಕಂದ್ರೆ ಇವನ್ ಬಲ್ ಬಂದ್ರೆ ನನಗೂ ಬರಬಹುದು ಅಂತ ಅನ್ಕೋತಾರಲ್ಲ ಸರ್ ಆಜುಬಾಜು. ಹೌದು ಹೌದು ಹೌದು, ಒಂದ್ ಸ್ವಲ್ಪ ಕಿವಿಗೆ ಬಿದ್ದ ಸರ್ ನನಗೂ, ನಾವು ಈ ತರ ಮಾಡ್ಬೇಕು ಅಂತ ಹಿಂಗ ಅವ್ರ ತಲೆಗೂ ಬಂದ್ರು ಸರ್. ಅಡ್ಡಿ ಇಲ್ಲ. ಈಗ ನೀವು ಗಿಡಗಳನ್ನ ಹಚ್ಚಿರಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಗಿಡಗಳನ್ನ ಹಚ್ಚಬೇಕು ಅನ್ನುವಂತ ಒಂದು ವಿಚಾರ ಸರ್. ನಾನು 50-50 ಮಾಡೋ ವಿಚಾರ ಇದೆ ಸರ್, ನಾನು ಎಲ್ಲಾ ತರದ ಗಿಡಗಳಿಗೆ ಒಂದ್ 50-50 ಮಾಡಿದ್ರೆ ಒಂದು ಸ್ಯಾಲರಿ ರೂಪದಲ್ಲಿ ಬರ್ಬೋದು. ನನ್ನ ಪ್ರಕಾರ ಒಂದ್ ಗಿಡಕ್ಕೆ 500 ಆದ್ರೂ 25,000, ಒಂದ್ ಸೀಸನ್ ಗೆ 25 ಬಂದ್ರು ಈಗ ನಮ್ಲಿಂದ ಬೇರೆಯವರಿಗೂ ಒಂದು ಕಾನ್ಫಿಡೆಂಟ್ ಬರ್ತದೆ ಸರ್, ಗವರ್ಮೆಂಟ್ ಜಾಬ್ ಇದ್ದಂಗೆ ಸರ್ ರೈತ ಕೂಡ. ನಾ 18 ಟೈಪ್ ಮಾಡಿನಿ ಸರ್, ಈಗ ಬೇರೆಯವರು ಈ ತರ ಏನಾರ ಮಾಡಿದ್ರೆ ಅವರಿಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬಹುದು ಅಂತ ನನ್ನ ವಿಚಾರ ಸರ್. ಇದು ನೋಡಿ ಈಗ ವೇಸ್ಟ್ ಇರ್ತದಲ್ಲ ಸರ್ ಒಂದೊಂದು ಜಮೀನು, 2-3 ಎಕರೆ ಮೂರ್ ಎಕರೆ ಈ ತರ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ ಸರ್. ಈಗ ನೀರು ನಿಮಗೆ ಸಿಕ್ಕಿದೆ, ಅದನ್ನ ನೀವು ಸಮರ್ಥವಾಗಿ ಉಪಯೋಗ ಮಾಡ್ಕೊಳ್ಬೇಕು, ಸಾಧ್ಯ ಆದಷ್ಟು ನೀರನ್ನ ಉಳಿಸುವಂತ ಒಂದು ಕೆಲಸ ಕೂಡ ನೀವು ಮಾಡಬೇಕಾಗಿದೆ. ಈಗ ಫ್ಯೂಚರ್ ನಂಗ್ ಡ್ರಿಪ್ ಸಿಸ್ಟಮ್ ಮಾಡ್ಬೇಕಂತ ವಿಚಾರದ ಸರ್. ಡ್ರಿಪ್ ಮಾಡ್ಬೇಕಂತ ಮಾಡಿರಿ? ಹಾ ರೀ ಸರ್, ಡ್ರಿಪ್ ಮಾಡ್ಬೇಕಂತ ವಿಚಾರದ ಸರ್. ಯಾಕಂದ್ರೆ ಇವಾಗ ಸ್ವಲ್ಪ 450 ತನ ಇದೆ ಸರ್, ನಾನೇ ಕೊಡದಿಂದ ಹಾಕ್ತಾ ಇದ್ದೀನಿ ಸರ್. ಇವಾಗ ಈಗ ಫ್ಯೂಚರ್ ನಾಗ ಏನಾದ್ರೂ ಜಾಸ್ತಿ ಆದ್ಮೇಲೆ ನನಗೂ ಫುಲ್ ಟೈಮ್ ಅದಕ್ಕೆ ಕೊಡ್ಬೇಕಾದ ಸರ್, ಇನ್ನ ಬೇರೆದೆಲ್ಲ ಮಾಡೋ ವಿಚಾರ ಇದೆ. ಈಗ ನೆಕ್ಸ್ಟ್ ಇಯರ್ ಟ್ರಿಪ್ ಮಾಡ್ಬೇಕಂತ ವಿಚಾರದ ಸರ್ ನಾನು. ಅಡ್ಡಿಲ್ಲ. ಇದ್ರ ಬಗ್ಗೆ ನೀವೇನಾದ್ರೂ ತೋಟಗಾರಿಕಾ ಇಲಾಖೆ ಆಗಿರ್ಬೋದು, ಅಧಿಕಾರಿಗಳು, ಆಮೇಲೆ ಕೃಷಿ ತಜ್ಞರು, ತೋಟಗಾರಿಕಾ ತಜ್ಞರು ಇವರಿಗೆ ಏನಾದ್ರು ಸಂಪರ್ಕದೊಳಗೆ ಇದ್ದೀರಿ ನೀವು ಈಗ ಸದ್ಯಕ್ಕೆ? ಇವಾಗ ಇವಾಗ ಹೋಗಿನ್ ಸರ್, ಈಗ ನೆಕ್ಸ್ಟ್ ಇಯರ್ ಮಾಡ್ಬೇಕಂತ ವಿಚಾರ ಸರ್. ಈಗ ಮುಂದೆ ಗಿಡ ತರ್ತೀನಿ ಸರ್, ಫುಲ್ ಒಂದೇ ಸಲ ಮಾಡ್ಬೇಕಂತ ಅವ್ರ ಕಡೆ ಹೋಗಿಲ್ಲ ಸರ್, ಸುಮ್ನೆ ಹಂಗೆ ಹೋಗಿ ಕೇಳ್ಕೊಂಡ್ ಬಂದಿನಿ ಸರ್ ಅದ್ರ ಬಗ್ಗೆ. ಅದಕ್ಕೆ ಸಣ್ಣ ರೈತರಿಗೆ ಸಬ್ಸಿಡಿ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಗಳದಾವ, ಅವನು ಕೂಡ ನೀವು ಉಪಯೋಗ ಮಾಡ್ಕೊಳ್ಬಹುದು. ಹಾ, ಉಪಯೋಗ ಮಾಡ್ಕೋಬಹುದು ಸರ್. ಇವಾಗ ಯಾಕಂದ್ರೆ ಜಾಸ್ತಿ ಆದ್ಮೇಲೆ ನನಗೆ ಡೈಲಿ ಅದಕ್ಕೆ ಸಮಯ ಕೊಡ್ಬೇಕಾಗ ಸರ್, ನೀವು ಬೇರೆ ಮಾಡಿದ್ರೆ ಅದಕ್ಕಾಗಲ್ಲ, ಅದಕ್ಕೆ ಡ್ರಿಪ್ ಸಿಸ್ಟಮ್ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕಂತ ವಿಚಾರದ ಸರ್. ಈಗ ನೋಡ್ರಿ ಸೂರ್ಯಕಾಂತ್ ಅವರೇ, ನೀವು ಓದಿದ್ದು ಇಂಜಿನಿಯರಿಂಗ್, ಎಂಟೆಕ್ ಮಾಡಿದ್ರಿ, ಆ ನಂತರ ಬೇರೆ ಕಡೆ ಕೂಡ ಕೆಲಸ ಮಾಡಿದ್ರಿ, ಆ ಕೆಲಸ ನಿಮಗೆ? ಇಂಜಿನಿಯರಿಂಗ್ ಮುಗಿಸಿ ಟೆಕ್ನೋ ಅರ್ಥ್ ಮೂವಿಂಗ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಪೂನಾದಲ್ಲಿ ಕೆಲಸ ಮಾಡಿದ್ ಸರ್ 1.5 ವರ್ಷ. ಆಮೇಲೆ ಮತ್ತೆ ಯಾಕೋ ಎಂಟೆಕ್ ಮಾಡ್ಬೇಕನ್ನ ಸರ್, ಎಂಟೆಕ್ ಮಾಡಿದೀನಿ ಸರ್. ಎಂಟೆಕ್ ಮಾಡಿದ್ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 1 ವರ್ಷ ಕೆಲಸ ಮಾಡಿದೀನಿ ಸರ್. ಅದರಲ್ಲಿ ನನಗೆ ಯಾಕೋ ಅಷ್ಟು ಇದು ಆಗ್ಲಿಲ್ಲ ಸರ್. ಆಮೇಲೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ 1-2 ತಿಂಗಳು ಕೆಲಸ ಮಾಡಿದೀನಿ ಸರ್. ಮೊದಲಿಂದೇ ನನಗೆ ಜಾಸ್ತಿ ಈ ಕಡೆ ಇದು ಸರ್, ಕೃಷಿ ಕಡೆನೆ ಒಲವಿತ್ತು. ಹಾ ಸರ್. ಮನೆಯೊಳಗೇನು ತಂದೆಯವರು ಕೃಷಿ ಮಾಡ್ತಾ ಇದ್ರು? ಅವ್ರು ಕೃಷಿ ಇತ್ತು ಸರ್. ಹಳ್ಳಿ ವಾತಾವರಣ ಒಂದ್ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ಇತ್ತು ಸರ್ ನನಗ. ಹಳ್ಳಿಯಲ್ಲೇ ಜೀವನ ಸರಾಗಿರ್ತದಂತ ಒಂದು ಮೊದಲಿನದೇ ಅದೇ ಇತ್ತು ಸರ್. ಹಂಗಾಗಿ ನನಗೆ ಈ ಕಡೆ ಹೇಳ್ಕೊಂಡು ಬಂತು ಸರ್ ನಮ್ದು. ಮತ್ತೆ ತಂದೆಯವರು ಏನು ಒಕ್ಕಲ್ತನ ಮಾಡ್ತಿದ್ರು, ಏನು ಬೆಳೀತಾ ಇದ್ರಲ್ಲಿ? ಇಲ್ಲಿ ಹೆಸರು, ಸೋಯಾಬೀನ್, ತೊಗರಿ ತರ ಇದೆ ಸರ್ ಬೆಳೆ. ಅವ್ರು ಮಾಡ್ತಾ ಇದ್ದಿದ್ದನ್ನ ನೀವು ನೋಡ್ತಾ ಇದ್ರಿ? ಮನೆಯೊಳಗೆ ಎಷ್ಟು ಜನ ಇದ್ದೀರಿ ನೀವು? ನಾನು ಒಬ್ಬನೇ ಸರ್. ಹೌದಾ? ನಿಮ್ಗ ಅಣ್ಣ ತಮ್ಮ ಯಾರು ಇಲ್ಲ? ಮೂವರು ತಂಗಿದಾರ ಸರ್. ತಂಗಿದಾರ ಮೂರ್ ಜನ ಇದ್ದಾರೆ, ಸಹೋದರಿಯರು. ನಾನೇ ದೊಡ್ಡವನ್ ಸರ್, ಒಂದೊಂದ್ ಮ್ಯಾರೇಜ್ ಆಗಿದೆ ಸರ್, ಒಬ್ಬ ಮಗಾರಿ. ಈಗ ನೀವು ಇಂಥ ಒಂದು ಡಿಸಿಷನ್ ತಗೊಂಡ್ಮೇಲೆ, ಇಲ್ಲ ನಾನೇ ತೆಗ್ಗ ತೋಡಿ ಬಾವಿ ತೆಗಿತೀನಿ ಅನ್ನುವಂತ ನಿರ್ಧಾರ ತಗೊಂಡ್ರಲ್ಲ, ಅವಾಗ ಏನಂದ್ರು ನಿಮ್ ಮನೆಯೊಳಗೆಲ್ಲ ಈ ಒಂದು ವಿರೋಧ ಸರ್? ಎಲ್ಲರೂ ವಿರೋಧ ಸರ್. ಇದನ್ ಯಾಕೆ ಮಾಡಕತ್ತೀರಿ ಅಂತೇಳಿ. ಹಾ ರೀ, ಮತ್ತೆ ಎಲ್ಲ ಒಳ್ಳೆ ಎಜುಕೇಶನ್ ಈ ತರ ಮಾಡಿದ್ರೆ ಅವರಿಗೂ ರಥ ಸಿಗಲ್ಲ ಅಂತೇಳಿ. ಹೌದು, ಯಾರು ನನಗೆ ಸಪೋರ್ಟಿಂಗ್ ಇಲ್ಲ ರೀ. ಏನೋ ಒಂಥರ ಹುಚ್ಚಾಗಿರ್ಬೇಕೆ ಅನ್ಕೊಂಡ್ರಿ ಎಲ್ಲರು. ಎಷ್ಟೋ ಕಷ್ಟಪಟ್ಟು ಓದಿಸ್ಯಾರ ರೀ ತಂದೆ ತಾಯಿನು, ಅವ್ರದ್ದು ತಲೆಯಾಗೂ ಇದೇ ಇರ್ತದೆ ಸರ್. ಹಂಗಾಗಿ ಅವರು ಫುಲ್ ಇದನ್ನೇ. ನಿಮ್ಮ ಶ್ರೀಮತಿ ಅವರು ಏನಂತ ಇದ್ರು? ಅವರು ವಿರೋಧ ಸರ್. ಯಾಕಂದ್ರೆ ಈಗ ಇಂತ ಎಲ್ಲ ಕೆಲಸ ಮಾಡ್ಬಂದ್ ಇಲ್ಲಿ ಊರಾಗ ಈ ಜನರೇಷನ್ ದಾಗ ಯಾರು ಇರಲ್ರಿ ಕಲಿದಾಗ. ಎಲ್ಲ ಎಜುಕೇಶನ್ ಆಗಿದ್ಮೇಲೆ ಸಿಟಿ ಲೈಫ್ ಬೆಟರ್ ಅಂತ ಅವ್ರಿಗೂ ಅನಿಸ್ತು. ಈಗ ಅಷ್ಟೆಲ್ಲ ಇಂಜಿನಿಯರಿಂಗ್ ಓದಿ ಎಂ ಟೆಕ್ ಮಾಡಿ ನಾವು ಇಲ್ಲಿ ಮತ್ತೆ ಹಳ್ಳಿ ಒಳಗೆ ಬಂದು ಕೆಲಸ ಮಾಡುದಂತಂದ್ರೆ ಅದು ಒಂಥರ ಬೇಜಾರಾಗುವಂತಹ ಒಂದು ಸನ್ನಿವೇಶ ಸರ್. 90% ಬೇಜಾರ ಸರ್. ಆದ್ರೆ ನೀವು ಎಲ್ಲರನ್ನು ಮೀರಿಸಿ ನೀವು ಯಶಸ್ವಿ ಸರ್. ಎಲ್ಲರೂ ವಿರೋಧ ಆಗಿ ಮಾಡಿ ಸರ್. ಇವಾಗ ಒಂದ್ ಸ್ವಲ್ಪ ಎಲ್ಲರಿಗೂ ಅಂದ್ರೆ ಇವೆಲ್ಲ ನೀರ್ ಬಂದಿದ್ಮೇಲೆ ಸ್ವಲ್ಪ ಚೇಂಜಸ್ ಆಗ್ಯದ್ರಿ ಸರ್ ಅವ್ರ ಮೈಂಡ್. ಎಲ್ಲೇ ಆದ್ರೂ ಬದುಕದೆ ಮೇನ್ ಅಲ್ಲ ಸರ್ ಸರಿಯಾಗಿ. ಹೌದೌದು, ಅಡ್ಡಿಲ್ಲ. ಹಾ ರೀ, ಹಂಗಾಗಿ ನನಗೆ ಇದ್ರ ಮೇಲೆ ನಂಬಿಕೆ ಜಾಸ್ತಿ ಇತ್ತು ಸರ್. ಇದು ಎಲ್ಲ ಮಾಡಿದ್ಮೇಲೆ 100% ಒಳ್ಳೆ ಲೈಫ್, ಅದಕ್ಕಿಂತ ಬೆಟರ್ ಆಗಿ ನಾವು ಬದುಕಬಹುದು ಅನ್ನೋದು ನನಗೆ ಭರವಸೆ ಇತ್ತು ಸರ್. ಅದ್ರ ಪ್ರಕಾರ ನಾನು ಮಾಡ್ತಾ ಇದ್ದೀನಿ. ಆದ್ರೂ ಸೂರ್ಯಕಾಂತ್ ಅವ್ರೆ, ಈಗ ನೋಡ್ರಿ ನೀವು ಜನವರಿ ಒಳಗೆ ಶುರು ಮಾಡಿದ್ರಲ್ಲ, ಮಾಡದ ನಂತರ ಬ್ಯಾಸಿಗೆ ಬಂತು, ಬಿಸಿಲು, ಆಮೇಲೆ ಇನ್ನು ನೀರಿನ ಒಂದು ಆಶಾಭಾವನೆ ಕೂಡ ಇರಲಿಲ್ಲ, ನಿಮಗ ಬರ್ತದೋ ಇಲ್ಲೋ ಅನ್ನುವಂತ ಒಂದು ದ್ವಂದ್ವದೊಳಗಿದ್ರಿ. ಆ ಟೈಮ್ನೊಳಗ ನಿಮಗೆ ಯಾವಾಗ್ಲೂ ಅನಿಸ್ಲಿಲ್ಲ ಸುದೀರ್ಘವಾದಂತಹ ಇದು ಒಂದು ಕೆಲಸ ಮಾಡುವಂತಹ ಸಮಯದೊಳಗೆ, ಮುಂಜಾನೆ ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಕೆಲಸ ಮಾಡುವಂತಹ ಸಮಯದೊಳಗೆ ಯಾಕೆ ನಾನು ಇದನ್ನ ಹಾಕೊಂಡೆ ಮತ್ತೆ ಬರ್ಲಿಲ್ಲ ಅಂದ್ರೆ ಹ್ಯಾಂಗ ಅನ್ನುವಂತ ಅನುಮಾನಗಳು ಯಾವತ್ತು ಕಾಡ್ಲಿಲ್ಲ ನಿಮಗೆ? ನಾನು ಈ ಫೀಲ್ಡ್ ನಾವು ಒಂದೊಂದ್ ಕಡೆ ಅವಾಗ ಅವಾಗ ನೋಡ್ತಿದ್ದೇವೆ ಸರ್. ಅಂದ್ರೆ ಯಾವುದೇ ಹಳಿ ಬಾವಿ ನೋಡಿ ಸರ್ ನೀವು, ಹಳಿ ಬಾವಿದಾಗ ನೀರ್ ಇದ್ದೇ ಇರ್ತದೆ ಸರ್, ಎಷ್ಟರ ಬಂದೇ ಬರ್ತದೆ ಸರ್. ನಂದ್ ವಿಚಾರ ಮೇನ್ ಟಾರ್ಗೆಟ್ ಅಂದ್ರೆ ಗಿಡ ಮಾಡದೇ ಒಂದ್ ಇದು ಸರ್. ಅದ್ರಲ್ಲಿಂದ ನಾನು ಕಬ್ಬು ಬೆಳೆಸಬೇಕು, ಬೇರೆ ಬೆಳೆಸಬೇಕು, ನನಗೆ ಜಾಸ್ತಿ ನೀರ್ ಬೇಕಂತ ನನ್ನ ಮೈಂಡ್ ನಲ್ಲಿ ಸೆಟ್ ಇದಿಲ್ಲ ಸರ್. ಈಗ ಗಿಡಕ್ಕೆ ಎಷ್ಟು ಬೇಕಾದ್ರೆ ಸರ್, ಸ್ವಲ್ಪ ಸ್ವಲ್ಪ ನೀರ್ ಆದ್ರೂ ಸಾಕಾಗ ಸರ್. ಆ ಬೇಸಿಸ್ ಮೇಲೆ ನಾ ತೋಡಿನಿ ಸರ್. ಸ್ವಲ್ಪ ನೀರ್ ಸಿಕ್ಕರು ಸಾಕು ಅನ್ನುವಂತ ವಿಚಾರ ಇತ್ತು. ಸ್ವಲ್ಪ ಬಂದೇ ಬರ್ತದೆ ಸರ್ ಬಾವಿದಾಗ. ಬೇರೆ ಬೇರೆ ಕಡೆ ಎಲ್ಲ ನೋಡಿದೀನಿ ಸರ್ ನಾನು. ನಂದು ಇನ್ನ ಜಾಸ್ತಿ ಟಾರ್ಗೆಟ್ ಇತ್ತು ಸರ್, 14 ಫೀಟ್ಗೆ ಬಂದ್ಬಿಟ್ಟು ಸರ್ ನೀರಲ್ಲಿ. ಅಡ್ಡಿ ಇಲ್ಲ. ಈಗ ಇಂಥದ್ದೇ ಮತ್ತೆ ಇನ್ನೊಂದೇ ಬೇರೆ ಕಡೆ ಎಲ್ಲಾದ್ರೂ ತೆಗಿಬೇಕಂತ ವಿಚಾರ ಇಟ್ಕೊಂಡ್ರಿ? ಈಗೇನಿಲ್ಲ ಸರ್, ಅದು ನೀರ್ ಬಂದಲ್ಲ ಸರ್, ಅದೊಂದ್ 5-6 ಫೀಟ್ ತೆಗಿಬೇಕಂಬ ವಿಚಾರ ಅದ ಸರ್. ಅದ್ರೊಳಗ ಮಟೀರಿಯಲ್ ಎಲ್ಲ ಒಂದ್ ಸ್ವಲ್ಪ ಮೇಲ್ ಲಿಫ್ಟ್ ಮಾಡಿ ಇನ್ನೊಂದ್ 5-6 ಫೀಟ್ ತೆಗೆದ್ರೆ ನನಗೆ ಅದಿಷ್ಟೇ ನೀರ್ ಸಾಕಾಗುತ್ತೆ ಸರ್. ಹೌದಲ್ಲ, 35-40 ಜಾಸ್ತಿ ನೀರ್ ಇದೆ ಸರ್. ಅದು ಸಾಕಷ್ಟು ನೀರ್ ಅದ. ಮಟೀರಿಯಲ್ ತೆಗೆದ್ಬಿಟ್ರೆ ಫುಲ್ ನೀರ್ ಬರುತ್ತೆ ಸರ್. ಇನ್ನೊಂದ್ 8 ಫೀಟ್ ಕೆಳಗಡೆ ಹೋಯ್ತು ಅಂದ್ರೆ ಮುಗಿತ್ ಸರ್. ಈಗ ನೀವು ಒಂದು ಅಂದಾಜಿನ ಮೇಲೆ ನೀವು ಬಾವಿ ತೆಗೆದ್ರಿ? ಹಾ ರೀ, ಅಂದಾಜೆ ಸರ್. ಅಂದ್ರೆ ಒಂದು ಮೆಂಟಲಿ ಒಂದು ವಿಚಾರ ಮಾಡ್ದೆ ಸರ್, ನಾ ಈ ಕಡೆ ನೀರ್ ಬಂದೇ ಬರ್ತದ ಅಂಬದ ಒಂದ್ ಕಾನ್ಫಿಡೆಂಟ್ ಸರ್. ಈಗ ತೆಗಿನ ಕಡೆ ಐತಲ್ಲ ಸರ್, ದೂರ ದೂರ ಕಬ್ಬು ಅದಿದೆ ಸರ್, ಒಂದ್ ಸ್ವಲ್ಪ ದೂರ ಅವರೆಲ್ಲ ಬಿಟ್ಟಿದ್ ನೀರ್ ಈ ಕಡೆ ಬರ್ಬೋದಂತ ಒಂದ್ ಭಾವನೆದಿಂದ ನಾ ತೋಡಿನ್ ಸರ್. ಈಗ ಇದರದೇ ಒಂದು ವಿಜ್ಞಾನ ಇದೆ, ಭೂಗರ್ಭ ಶಾಸ್ತ್ರ ಇದೆ. ಅಂದ್ರೆ ಅಂತರ್ಜಲ ಎಲ್ಲಿ ಸಿಗ್ತದ ಅನ್ನುವಂತಹದನ್ನ ತಜ್ಞರು ವಿಜ್ಞಾನಿಗಳು ಹೇಳ್ತಾರೆ. ಈ ನೀರ್ ಬಂದ ನಂತರ ಈ ಬಾವಿಯನ್ನ ಇನ್ನೂ ಸುಧಾರಣೆ ಮಾಡಿಕೊಳ್ಬೇಕು ಅಥವಾ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಮಾಡಿಕೊಂಡು ಇನ್ನು ಹೆಚ್ಚಿನ ನೀರು ಇದರೊಳಗೆ ಸಂಗ್ರಹ ಆಗುವಂತಹ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ತಜ್ಞರನ್ನ ಸಂಪರ್ಕ ಮಾಡಿದ್ರಿ ಇದ್ರ ಬಗ್ಗೆ ಇದನ್ನ ತಂದು ತೋರಿಸಿ ಸರ್? ಇಲ್ಲಿ ತನ ಯಾರ ಕಡೆ ಹೋಗಿಲ್ಲ ಸರ್, ನನ್ ಭರವಸೆ ಮೇಲೆ ತೋಡಿನ ಸರ್. ನೀರ್ ಅದನ ಇಲ್ಲ ಅಂತ ಚೆಕ್ ಮಾಡಿಸಿಲ್ಲ ಸರ್, ಏನಿಲ್ಲ ರೀ. ಬಹಳ ಸಂತೋಷ. ಈಗ ನೀವು ಒಂದು ಇಂಜಿನಿಯರಿಂಗ್ ಓದಿ ಕೃಷಿ ಮಾಡ್ತಾ ಇದ್ದೀರಿ, ಕೃಷಿ ಒಳಗೆ ಸಹಿತ ಒಂದು ದೊಡ್ಡ ಒಂದು ಮಾದರಿಯನ್ನೇ ನೀವು ಉಳಿದ ರೈತರಿಗೆಲ್ಲ ಪ್ರದರ್ಶನ ಮಾಡಿದ್ದೀರಿ, ಒಂದು ದೊಡ್ಡ ಮಾದರಿ ನೀವು ರೈತರಿಗೆ. ನಂದೇನು ವಿಚಾರ ಅದ ಸರ್, ಈಗ ಎಲ್ಲ ಒಂದ್ 5-6 ಎಕರೆ ಕೊಂಡು ಬರೀ ಕಬ್ಬು ಆತರ ಮಾಡೋದಕ್ಕಿಂತ ಈ ತರ ಒಂದ್ 4-5 ಬೇರೆ ಬೇರೆ ಮಾಡಿದ್ರೆ ಬೇರೆ ಬೇರೆ ತರ ಬೆಲೆ ಬರ್ಬೋದಲ್ಲ ಸರ್. ನಂದು ವಿಚಾರ ಅದ ಸರ್. ಈಗ ಬರೀ ಒಂದೇ ಬೆಳೆ ಮಾಡ್ತಾರ ಸರ್, ಇಲ್ಲ ಅಂದ್ರೆ ಒಂದೇ ಕೆಲಸ ಮಾಡ್ತಾರ್ರಿ. ಇದ್ರ ಜೊತೆಗೆ ಸಣ್ಣ ಸಣ್ಣದಾಗೆ ಎರಡು ಎಮ್ಮೆ ಹಿಂಗೆ ಏನರ ಒಂದ್ ತೆಜಸ್ ಆದ್ರೆ ಇದು ಒಂದ್ 50,000 ಇಲ್ಲೇ ಇನ್ಕಮ್ ಪರ್ ಮಂತ್ ಆಗ್ಬಹುದು ಸರ್ ಅವ್ರಿಗೆ ಪ್ಯಾಕೇಜ್ ನನ್ ಟೈಪ್. ಹಳ್ಳಿದಾಗ ಈಗ ರೈತರು ಅಂದ್ರೆ ಅವರಿಗೂ ಒಂದ್ ಪ್ಯಾಕೇಜ್ ಟೈಪ್ ಬರ್ತದೆ ಸರ್, ಈ ತರ ಮಾಡಿದ್ರೆ ಅಂತ ನನ್ ವಿಚಾರ ಅದ ಸರ್. ಅಡ್ಡಿಲ್ಲ, ಈಗ ನೋಡ್ರಿ ನೀವು ಬಾವಿಯನ್ನ ತೋಡಿ ನೀರ್ ತಂದು ಎಲ್ಲರಿಗೂ ಮಾದರಿಯಾಗಿರಿ, ಮಾಡೆಲ್ ಆಗಿರಿ. ಇನ್ನ ಮುಂದಿನ ದಿವಸಗಳಲ್ಲಿ ನೀವಂತೂ ಇಂಜಿನಿಯರ್ ಇದ್ದೀರಿ, ಹೌದಾ? ಸಾಕಷ್ಟು ತಂತ್ರಜ್ಞಾನದ ಬಗ್ಗೆ ನಿಮಗೆ ಹೇಳಬೇಕಾದದ್ದೇ ಇಲ್ಲ. ಈಗೇನು ಆಧುನಿಕ ತಂತ್ರಜ್ಞಾನ ರೋಬೋಟಿಕ್ಸ್ ಕೂಡ ಈ ಕೃಷಿ ಒಳಗೆ ಮುಂದಿನ ದಿವಸಗಳಲ್ಲಿ ಅನಿವಾರ್ಯವಾಗುವಂತಹ ಒಂದು ಸನ್ನಿವೇಶ ಇದೆ. ಈಗ ಹೊಸ ಹೊಸ ತಂತ್ರಜ್ಞಾನ ಕೃಷಿ ಒಳಗೆ ಬರ್ತಾ ಇದೆ. ಈಗ ಅಂತ ಒಂದು ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಒಂದು ಹೈಟೆಕ್ ಕೃಷಿ ಮಾಡಿ ನಮ್ಮ ಎಲ್ಲಾ ಏನು ಕೃಷಿ ಮಾಡುವಂತವ್ರ ಅಂದ್ರೆ ರೈತರ ಬದುಕೇನದ ಅದು ಸಂಪೂರ್ಣವಾಗಿ ಬದಲಾಗಲಿ ಅನ್ನುವಂತಹದ್ದು ಏನಾದ್ರೂ ವಿಚಾರಿಟ್ಟು ಅವ್ರ ಮುಂದೆ ಒಂದು ಮಾದರಿಯಾದಂತಹ ಒಂದು ಕೆಲಸ ಮಾಡಬೇಕು ಅಂತ ಏನಾದ್ರೂ ಅನಿಸ್ತದ, ಅವ್ರ ಜೀವನದೊಳಗೆ ಬದಲಾವಣೆ ತರಬೇಕು ಅನ್ನುವಂತಹದ್ದು ಏನಾದ್ರೂ ವಿಚಾರ ಇಟ್ಕೊಂಡು ಆ ನಿಟ್ಟಿನೊಳಗೆ ಕೆಲಸ ಮಾಡಬಹುದಪ್ಪ ಅಂತೇಳಿ ನಿಮಗೆ ಏನಾದ್ರೂ ಈ ಬಾವಿಯಿಂದ ಸ್ಫೂರ್ತಿ ಸಿಗ್ತದಂತೀರಿ? ಅಂದ್ರೆ ನಂದು ಸ್ಟಾರ್ಟಿಂಗ್ ಸರ್, ನನ್ನ ಬಳಿ ಏನು ಯೂನಿವರ್ಸಿಟಿ ಕಡೆಯಿಂದ ಏನು ಮಾಡಿಲ್ಲ ಸರ್, ಅದೆಲ್ಲ ಅದ ಸರ್ ನನ್ನ ತಲೆಗೂ. ಬಟ್ ಅದಕ್ಕೆಲ್ಲ ಇದು ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಇದು ಬೇಕಾಗುತ್ತೆ ಸರ್, ಅದ್ರ ಕಡೆಯಿಂದ ಕಡೆಯನ್ನು ಒಟ್ಟು ಇದು ಮಾಡಿಲ್ಲ ಸರ್. ನಾನು ಹಣಕಾಸು ಮಾಡ್ಕೊಂಡ್ರೆ ಬೆಟರ್ ಸರ್, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸರ್ ಒಂದ್ ರೀತಿಲಿ. ಅಂದ್ರೆ ಹಣಕಾಸು ಒಂದ್ ಸ್ವಲ್ಪ ಸದೃಢ ಆಯ್ತಂತಪ್ಪ ಅಂತಂದ್ರೆ ನೀವು ಬೇಕಾದಂಗ ಮಾಡಬಹುದು. ಹಾ ರೀ, ಮಾಡಬಹುದು ಸರ್, ಮಾಡಬಹುದು. ಹಣಕಾಸಿನ ಸಲುವಾಗಿ ನಾ ಇದು ಗುದ್ದಳಿ ಪಿಕಾಸ್ ಹಿಡಿದ ಕಾರಣ ಅದೇ ಸರ್. ಮತ್ ಮೇಲಿಂದು ಅಲ್ಲಿ ಜೆಸಿಪಿ ಕೆಲಸ ಆಗಲ್ ಸರ್, ಅದು ಬಂಡೇರಿ ಸರ್, ಅದು ಹೊಡೆದು ಹೊಡೆದು ಹೊಡೆದು ತೆಗೆದು ವಾಲ್ ಹಾಕಿ ವಾಲ್ ತೆಗೆದ್ಮೇಲೆ ಸ್ವಲ್ಪ ಈಸಿ ಹೋಗ್ಬಹುದು ಸರ್. ಹಂಗ ಆ ತರ ಹೊಡೆದು ಸೈಕಲ್ ಮೇಲೆ ನೀರ್ ಒಯ್ದು ನೀರ್ ತೊಯಿಸಿ ಮೆತ್ತಗ್ ಮಾಡಿ ಹಿಂಗ ಗುಸಿಲಿಂದ ಹೊಡೆದು ವಾಲ್ ತೆಗೆದು ಅದು ವಾಲ್ ತೆಗೆದಿದ್ದೋಟೆ ಬರ್ತಿತ್ತು ಸರ್ ಡೈಲಿ. ಈ ತರ ಎಲ್ಲ ಮಾಡಿನಿ ಸರ್ ಸ್ಟಾರ್ಟಿಂಗ್. ಊರಿಂದ ಹಿಂಗ್ ಹೋಗಾಗ ಒಂದ್ 4 ಕೊಡ ನೀರ್ ಹಾಕೊಂಡು ಅಲ್ಲಿ ತೊಯಿಸಿ ಹಿಂಗ್ ಕೆದರಿ ಈ ತರ ಮಾಡಿ ಮಾಡಿ ಫುಲ್ ತೆಗೆದ್ಬಿಟ್ಟಿನಿ ಸರ್. ಅಂದ್ರೆ ನೀರ್ ಎಲ್ಲಿ ತರ್ತಿದ್ರಿ ನೀವು? ಮನೆಯಿಂದ ಸರ್. ಮನೆಯಿಂದ ಎಷ್ಟು ದೂರದ ಮನೆ? ಹೋಗಾಗ ಒಂದ್ 4 ಕೊಡ ಹೋಯ್ತೀನಿ ಸರ್, ಸೈಕಲ್ ಮೇಲೆ ಹಾಕೊಂಡು ಆ ಕಡೆ ಹೋಗಾಗ. ಎಷ್ಟು ದೂರ ನೀವು? 2 ಕಿಲೋಮೀಟರ್ ಇದೆ ಸರ್. 2 ಕಿಲೋಮೀಟರ್ ನೀವು 4 ಕೊಡ ತಗೊಂಡ್ ಬರ್ತಿದ್ರಿ? ಹಾ ರೀ, ಯಾಕಂದ್ರೆ ಅದು ಒಂದ್ ಸ್ವಲ್ಪ ಮೆತ್ತಗಾಗುತ್ತೆ ಸರ್. ಅಂದ್ರೆ ಬಿರುಕು ಆ ತರ ಕಾಣ್ತದ ಸರ್, ಅಲ್ಲಿ ಗುಸಿ ಹೊಡೆದಾಗ ಬಿಚ್ಚಿ ಬಿಡ್ತದ ಸರ್, ಮತ್ ಅದೇ ಹೆಲ್ಪ್ ಆಗುತ್ತೆ ಸರ್ ತೆಗಿಬೇಕಾದ್ರ ಕಲ್. ಸ್ಟಾರ್ಟಿಂಗ್ ನನಗೂ ಗೊತ್ತಾಗಿಲ್ಲ ಸರ್, ಹಂಗೆ ಹೊಡೆದಂಗ್ ಹೊಡೆದಂಗ್ ಹೊಡೆದಂಗ್ ಒಂದ್ ಸ್ವಲ್ಪ ಗ್ರಿಪ್ ಸಿಗುತ್ತೆ ಸರ್, ಆಮೇಲೆ ಈಸಿ ಆಗ್ಬಿಡುತ್ತೆ ಸರ್ ಒಂದ್ ವಾರ ಆದ್ಮೇಲೆ. ಸೂರ್ಯಕಾಂತ್ ಅವರೇ, ಬಹಳ ಅದ್ಭುತವಾದಂತಹ ಒಂದು ಕಾರ್ಯವನ್ನ ತಾವು ಮಾಡಿದ್ದೀರಿ. ಎಲ್ಲಿ ಏನೂ ಇಲ್ಲ ಅನ್ನುವಂತಹ ಒಂದು ಸನ್ನಿವೇಶದೊಳಗ ತಾವು ನೀರನ್ನು ಉಗಿಸಿದ್ದೀರಿ, ಗಂಗೆಯನ್ನು ತಂದಿದ್ದೀರಿ. ಮತ್ತೆ ಎಲ್ಲ ರೈತರಿಗೆ, ವಿಶೇಷವಾಗಿ ಯುವ ರೈತರೇನಾದ್ರ ತಮ್ಮಿಂದ ಸ್ಫೂರ್ತಿಗೊಂಡು ಮುಂದಿನ ತಮ್ಮ ಬಾಳನ್ನ ರೂಪಿಸಿಕೊಳ್ಳುವಂತಹ ಒಂದು ಕಾರ್ಯವನ್ನ ತಾವು ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ತಾವು ಭಾಗದೊಳಗ ನಮ್ಮ ಉಳಿದೆಲ್ಲ ರೈತರಿಗೆ ಮಾದರಿಯಾಗಲಿ, ಮತ್ತೆ ನಮ್ಮ ರೈತರ ಒಂದು ಬದುಕು ಸಕಾರಾತ್ಮಕ ಒಂದು ಕಾರ್ಯದ ಜೊತೆಗೆ ಯಶಸ್ವಿಯಾಗಲಿ, ಅದಕ್ಕೆ ತಾವು ಸ್ಫೂರ್ತಿ ನೀಡ್ತಾ ಇರ್ರಿ ಯಾವತ್ತು ಅಂತೇಳಿ ನಾವು ಅನ್ಕೋತೀವಿ. ಮತ್ತೆ ಈ ಒಂದು ನೀರು ಬಹಳ ಮುಖ್ಯವಾದಂತಹದ್ದು ನಮ್ಮ ಕೃಷಿಕರ ಬದುಕಿನೊಳಗೆ. ನಮ್ಮಲ್ಲಿ ನೀರಿನ ಸಂಪನ್ಮೂಲ ಇದ್ದಷ್ಟು ಒಳ್ಳೆಯದು, ಅದು ನಮ್ಮ ಎಲ್ಲ ಅಭಿವೃದ್ಧಿಗೆ ಕಾರಣ ಆಗ್ತದೆ. ಆದ್ರಿಂದ ತಾವು ಬಾವಿ ತೋಡಿದ್ದೀರಿ, ನಮ್ಮ ರೈತರು ಕೂಡ ಇಂತಹ ಪ್ರಯತ್ನಗಳನ್ನು ಅಂದ್ರೆ ಮಳೆ ನೀರು ಹಿಡಿದಿಡುವಂತಹದ್ದಾಗಿರ್ಬಹುದು, ಕೃಷಿ ಹೊಂಡ ತೋಡುವಂತಹದ್ದಾಗಿರ್ಬಹುದು, ಬಾವಿ ತೋಡುವಂತಹ ಕೆಲಸಗಳಾಗಿರ್ಬಹುದು, ಒಟ್ಟು ನೀರನ್ನ ತಮ್ಮ ಹೊಲದೊಳಗೆ ಇಂಗುವಂತೆ ಮಾಡುವಂತಹ ಒಂದು ಕೆಲಸ, ಸಂಗ್ರಹ ಮಾಡುವಂತಹ ಒಂದು ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾರ ಅಂತೇಳಿ ನಾವು ಅನ್ಕೋತೀವಿ. ಅವರೆಲ್ಲರಿಗೂ ನೀವು ಮಾದರಿಯಾಗಿ ಅವರಿಗೂ ಕೂಡ ಏನು ತಮ್ಮ ಒಂದು ಸಲಹೆ ಸೂಚನೆಗಳನ್ನ ಕೊಟ್ಟು ಅವರಿಗೂ ಕೂಡ ಒಂದು ದಾರಿಯನ್ನು ತೋರಿಸ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಅನ್ನ ಹೇಳ್ತೀರಿ? ಹಾ ರೀ ಸರ್, ಹೇಳ್ತೀನಿ ಸರ್. ಹೇಳ್ರಿ. ನನ್ನ ಮೊಬೈಲ್ ನಂಬರ್ ಸರ್ 7090903717. ಆತ್ಮೀರೆ, ಸೂರ್ಯಕಾಂತ್ ಪ್ರಭು ಕೋಳಿಯವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡಿಕೊಳ್ಬಹುದು. 7090931717. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವರ ಯಶೋಗಾಥೆಯನ್ನ ತಾವು ಮತ್ತೊಮ್ಮೆ ಕೇಳಬಹುದು, ಮತ್ತೆ ಏನಾದರೂ ಪ್ರಶ್ನೆಗಳಿದ್ದು ಅಂತಂದ್ರೆ ಅವರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಸೂರ್ಯಕಾಂತ್ ಕೋಳಿಯವರೇ, ತಾವು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಈ ಭಗೀರಥ ಪ್ರಯತ್ನದ ಬಗ್ಗೆ ಅಗ್ದಿ ಮುಕ್ತ ಮನಸ್ಸಿನಿಂದ ತಮ್ಮ ವಿಚಾರಗಳನ್ನ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಬಹಳ ಶ್ರಮ ಪಟ್ಟಿದ್ದೀರಿ, ಅದಕ್ಕೆ ತಕ್ಕಂತೆ ತಮಗೆ ಗಂಗೆ ಒಲಿದಿದ್ದಾಳೆ. ಮುಂದಿನ ದಿನಗಳಲ್ಲಿ ಕಾರ್ಯಗಳೆಲ್ಲ ಯಶಸ್ವಿಯಾಗಲಿ, ತಮ್ಮ ಕೃಷಿ ಸಂಪೂರ್ಣ ಫಲಪ್ರದವಾಗಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ಇಲ್ಲಿ ತನಕ ತಾವು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್ ನಿಮಗೆ. ಇದುವರೆಗೆ ಭುಜಬಲದಿಂದ ಬಾವಿ ತೋಡಿ ಗಂಗೆಯನ್ನು ಉಕ್ಕಿಸಿದ ಬೀದರ್ ಜಿಲ್ಲೆ ಔರಾದ್ ತಾಲೂಕು ಕೌಟಾಂಬಿ ಗ್ರಾಮದ ಸೂರ್ಯಕಾಂತ್ ಪ್ರಭು ಕೋಳಿ ಅವರ ಅನುಭವ ಕುರಿತು ಮಾತುಕತೆಯನ್ನು ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಡಾ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭೀಮಪ್ಪ ಪುಂಜಪ್ಪ ಅವರಿಂದ ಹಂತಿ ಹಾಡುಗಳು. ನಂದು ಹೆಸರಿತ್ತಾಳವರವ್ವ ಸುಳೆಲ್ಲದೊಬ್ಬ ಶಿವ ಬಂದು ಬಸವ ಬಲ್ಲಿದನೆಂದು ಹೆಸರಿತ್ತಾಳವರವ್ವ ಹಸುಯಲ್ಲದೊಬ್ಬ ಶಿವ ಬಂದು ಹಸುಯಲ್ಲದೊಬ್ಬ ಶಿವ ಬಂದ ಒಯ್ಯುವಾಗ ಬಸವನ್ನ ಬಾಯಿ ಬಿಡತಾನು ಹಸುಯಲ್ಲದೊಬ್ಬ ಶಿವ ಬಂದ ಒಯ್ಯುವಾಗ ಬಸವಣ್ಣ ಬಾಯಿ ಬಿಡತಾನು ಸತ್ಯುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗೆಯಾದ ಮಿನಿಯಾದು ಸತ್ಯುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗೆಯಾದ ಮಿನಿಯಾದು ಜತ್ತಿಗೆಯಾದ ಮಿನಿಯಾದು ನಮ್ಮ ಬಸವ ಸತ್ತುಟ್ಟಿ ಮಾತ್ರ ದುಡದಾನು ಸತ್ತುಟ್ಟಿ ಮಾತ್ರ ದುಡದಾಳು ಸತ್ಯುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗಿಯಾದ ಮಿನಿಯಾದು ಸತ್ತುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗಿಯಾದ ಮಿನಿಯಾದು ಇದ್ದು ದುಡಿಯವ ಬಸವ ಸತ್ತು ದುಡಿಯವ ಬಸವ ಸತ್ಯುಳ್ಳ ನಮ್ಮ ಬಸವಯ್ಯೋ ಇದ್ದು ದುಡಿಯವ ಬಸವ ಸತ್ತು ದುಡಿಯವ ಬಸವ ಸತ್ತುಳ ನಮ್ಮ ಬಸವಯ್ಯೋ ಸತ್ತುಳ ನಮ್ಮ ಬಸವಯ್ಯನ ದಯದಿಂದ ಮುತ್ತಿನ ರಾಶಿ ಪಡೆದೇವು ಸತ್ತುಳ ನಮ್ಮ ಬಸವಣ್ಣನ ದಯದಿಂದ ಮುತ್ತಿನ ರಾಶಿ ಪಡೆದೇವು ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಹಂತೇಲಿ ಕುಂತ ಉಣಸು ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಹಂತೇಲಿ ಕುಂತ ಉಣಸು ಹಂತೇಲಿ ಕುಂತ ಉಣಸುವ ಹಣದ ಹುವನ ತಾಂಪತ್ಯಾಗ ನೆನದೀನು ಹಂತೇಲಿ ಕುಂತ ಉಣಸುವ ಹಣದವ್ವನ ತಂಪತ್ತೇನಾಗ ನೆನದೀನು ತಾಯಿನ ಬೈಬ್ಯಾಡು ತಾಳಗೇಡಿಯ ತಮ್ಮ ಬಾಳ ದಿನದಾಕಿ ಹಳದವು ತಾಯಿನ ಬೈಬ್ಯಾಡು ತಾಳಗೇಡಿಯ ತಮ್ಮ ಬಾಳ ದಿನದಾಕಿ ಹಡದವು ಬಾಳ ದಿನದಾಕಿ ಹಡದವ್ವನ ಬೈದರ ಬಾಳ ಮರ್ಯಾಳು ಮನದಾಗು ಬಾಳ ದಿನದಾಕಿ ಹಡದವ್ವನ ಬೈದರ ಬಾಳ ಮರ್ಯಾಳು ಮನದಾಗು ಆಸ ಪಡಿಯ ಮ್ಯಾಲ ಹಾದವಾದವರ್ಯಾರು ಪಾದ ಮುಡ್ಯಾವ ಪರಿಪರು ಆಸ ಪಡಿಯ ಮ್ಯಾಲ ಹಾದವಾದವರ್ಯಾರು ಪಾದ ಪರಿಪರು ಪಾದ ಮೂಡ್ಯಾವು ಪರಿಪರಿಪ ಸಯ ಮುತ್ಯಾರ ಹಾದ ಹೋಗ್ಯಾರು ಜಲಕಕ್ಕೋ ಪಾದ ಮೂಡ್ಯಾವು ಪರಿಪರಿಪ ಸಯ ಮುತ್ಯಾರ ಹಾದ ಹೋಗ್ಯಾರು ಜಲಕಕ್ಕೋ ಮಠದಲ್ಲಿ ಮಠದಲ್ಲಿ ಮಠದ ಬಾಗಿಲವೆಲ್ಲಿ ಕಟದ ರುದ್ರಾಕ್ಷಿ ಕದವೆಲ್ಲೋ ಮಠವೆಲ್ಲಿ ಮಠವೆಲ್ಲಿ ಮಠದ ಬಾಗಿಲವೆಲ್ಲಿ ಕಟದ ರುದ್ರಾಕ್ಷಿ ಕದವೆಲ್ಲು ಕಟದ ರುದ್ರಾಕ್ಷಿ ಕದೆಯಲ್ಲಿ ಒತ್ತೂರ ಬಸಯದ್ದಾರಿರುವ ಸ್ಥಳವೆಲ್ಲು ಕಟದ ರುದ್ರಾಕ್ಷಿ ಕದವೆಲ್ಲು ಒತ್ತೂರ ಬಸಯದ್ದಾರಿರುವ ಸ್ಥಳವೆಲ್ಲು ಮಕ್ಕಳ ಬೇಡವರು ಒತ್ತೂರಿ ಹೊಳಿದಂಡಿರುವ ಮಠದಾಗು ಮಕ್ಕಳ ಬೇಡವರು ಉತ್ತೂರಿಗೆ ಬರುವ ಹೊಳಿದಂಡಿರುವ ಮಠದಾಗು ಹೊಳಿದಂಡಿರುವ ಮಠದಾಗ ಬಸೈ ಮುತ್ತರ ಮಕ್ಕಳ ಫಲವ ಕೊಡತಾರೋ ಹೊಳಿದಂಡಿರುವ ಮಠದಾಗ ಬಸೈ ಮುತ್ತ ಮಕ್ಕಳ ಫಲವ ಬಾಲಯತಿ ಜಮೀಲ್ಲ ಗಂಗೆ ದೊಗಲೈತಿ ಎನಿಲು ಬಾಲೈತಿ ಕೊಲಗೆಲ್ಲ ಬಾಲೈತಿ ಜಮೀಲ್ಲ ಗಂಗೆ ದೊಗಲೈತಿ ಎನಿಲು ಗಂಗೆ ದೊಗಲೈತಿ ಎನಿಲ್ಲ ಎಲೆ ಹುಡುಗ ಹಾಡ ಬಲ್ಲಾವ ಒಡಲೇಳು ಗಂಗೆ ದೊಗಲೈತಿ ಎನಿಲ್ಲ ಎಲೆ ಹುಡುಗ ಹಾಡ ಬಲ್ಲಾವ ಎತ್ತಿದೆ ಒಂಬುವರು ಸುತ್ತೆಲ್ಲ ಕಾರುವುದು ಎತ್ತಿದರೆ ಅರಡೋಳ ಆಗುವುದು ಎತ್ತಿದೆ ಒಂಬುವುದು ಸುತ್ತೆಲ್ಲ ಕಾರುವುದು ಎತ್ತಿದರೆ ಅರಡೋಳ ಆಗುವುದು ಹಾಲ ತಂದೇನೆ ಸಲಸಯ್ಯ ಮಾತಿನ ಜಾಲ ಬಿದ್ದಾವ ಗೆಲಸಯ್ಯೋ ಹಾಲ ತಂದೀನಿ ಸರಸಯ್ಯ ಮಾತಿನ ಜಾಲ ಬಿದ್ದಾವ ಗೆಲಸಯ್ಯೋ ಬಾಗೇವಾಡಿಯ ಬಸವ ಬಾಳ ದೊಡ್ಡವನೆಂದು ಬೆಳ್ಳಿಯ ಮಗಡ ಮಡಸೀನೋ ಬಾಗೇವಾಡಿಯ ಬಸವ ಬಾಳ ದೊಡ್ಡವನೆಂದು ಬೆಳ್ಳಿಯ ಮಗಡ ಮಗಡ ಮಡಸೀನೋ ಬಸವಣ್ಣ ಹೊನ್ನಾಧನಿ ಕಟ್ಟ ಬಿಗಸೀನೋ ಬೆಳ್ಳಿಯ ಮಗಡ ಮಡಸೀನೋ ಬಸವಣ್ಣ ಹೊನ್ನಾಧನಿ ಕಟ್ಟ ಬಿಗಸೀನೋ ಅದೂರ ಭೂಮ್ಯಾಗ ಅಡ್ಡಾಡಿ ಮೈದಾನ ಅಗ್ರಾಣಿ ನೀರ ಕೊಡದಾನೋ ಬಸವ ಆರಂಭ ನೋಡಿ ನೆನದಾನೋ ಅಗ್ರಾಣಿ ನೀರ ಕುಡದನ ಕಿರಿಗೈ ಬಸವ ಆರಂಭ ನೋಡಿ ನೆನದಾನೋ ಚಂದುಳ ಪಟ್ಟಣ ಕಲ್ಲ ಎಂಬುಳ್ಳ ಗುಡಿಯಾಗ ಮಂದಾನೋ ಬಸವ ಮಲಿಗಾನೋ ಚಂದುಳ ಪಟ್ಟದ ಕಲ್ಲ ಎಂಬುಳ್ಳ ಗುಡಿಯಾಗ ಮಂದಾನೋ ಬಸವ ಮಂದಾನೋ ಬಸವ ಮಲಿಗಾಣ ಗುಡಿ ಮುಂದ ಕಂದನ ಬೇಡವರು ಕರಿಮಿಲ್ಲೋ ಮಂದಾನೋ ಬಸವ ಮಲಿಗಾಣೋ ಗುಡಿ ಮುಂದ ಕಂದನ ಬೇಡವರು ಕರಿಮಿಲ್ಲೋ ಬಸವನ ಬಾಲದ ಮ್ಯಾಲ ಹತ್ತು ಹನ್ನೆರಡ ಲಿಂಗ ಮತ್ತೊಂದ ಲಿಂಗ ಇಣಿಮ್ಯಾಲೋ ಬಸವನ ಬಾಲದ ಮ್ಯಾಲ ಮತ್ತೊಂದ ಲಿಂಗ ಇನಿಮ್ಯಾಲು ಮತ್ತೊಂದ ಲಿಂಗ ಇನಿಮ್ಯಾಲು ಬಸವಣ್ಣನ ಬಾಸಿಂಗದ ಲಿಂಗ ಹಣಿಮ್ಯಾಲು ಮತ್ತೊಂದ ಲಿಂಗ ಇನಿಮ್ಯಾಲು ಬಸವಣ್ಣ ಬಾಸಿಂಗದ ಲಿಂಗ ಹಣಿಮ್ಯಾಲು ಹಣಿವ ಹಳ್ಳದ ನೀರ ಪರಿಮಳ ಸೀಗಿಯ ಕಾಯಿ ಹರಜಾಗಿರ ಜಾನ ಜಲಕ ಅರಿಜಾಗಿರ ಜಾನ ಜಲಕ ಅರಿಜಾಗಿರ ಜಾನ ಜಲಕ ಮಾಡಿದ ನೀರ ಧರ್ಮರ ಗೋಣಿಲಿ ಹರದಾವು ಅರಿಜಾಗಿರ ಜಾನ ಜಲಕ ಮಾಡಿದ ನೀರ ಧರ್ಮರ ಗೋಣಿಲಿ ಹರದಾವು ಬಸವಣ್ಣನ ಕೋಡಿಗೆ ಹಸನುಳ್ಳ ವಿಭೂತಿ ಹೊಸವನೆ ಅಗಾದ ಬರತಾನೋ ಬಸವಣ್ಣನ ಕೋಡಿಗೆ ಹಸನುಳ್ಳ ವಿಭೂತಿ ಹೊಸವನೆ ಅಗಾದ ಬರತಾನೋ ಹೊಸವನೆ ಅಗಾದ ಬರುವ ಬಸವನ ಕಂಡ ಹಸವ ನೀರಡಕ್ಕೆ ಹಾರ್ಯಾವೋ ಓಣ್ಯಾಗಾದ ಬರುವ ಬಸವನ ಕಂದ ಹಸುವ ನೀರಡಕೆ ಹಾರ್ಯಾವು ಕರ್ರನು ಎರಡೆತ್ತ ಕರಕಿಯ ಹೊರ ಮಾಡಿ ಕಾಡಿಗೆ ಗಣ್ಣೀನ ಸ್ವಸಿ ಬಂದು ಕರ್ರನು ಎರಡೆತ್ತ ಕರಕಿಯ ಹೊಲ ಮಾಡಿ ಕಾಡಿಗೆ ಗಣ್ಣೀನ ಸ್ವಸಿ ಬಂದು ಕಾಡಿಗೆ ಗಣ್ಣೀನ ಸ್ವಸಿ ಬಂದ ರಾಮನಿಗೆ ಕೇಳ ತಪ್ಪದು ಬಸವಯ್ಯೋ ಕಾಡಿಗೆ ಗಣ್ಣೀನ ಸ್ವಸಿ ಬಂದ ರಾಮನಿಗೆ ಕೇಳ ತಪ್ಪದು ಬಸವಯ್ಯೋ ಬೆಳ್ಳನು ಎರಡೆತ್ತ ಹಳ್ಳದ ಹೊಲ ಮಾಡಿ ಮೆಳ್ಳ ಗಣ್ಣೀನ ಸ್ವಸಿ ಬಂದೋ